ದೋನ ಶೋಚತಿ. ಮತ್ವ ತಿಳಿದಂಥವನಾದ ಧೀರನು ವಿವೇಕಿಯು ನ ಶೋಚತಿ, ದುಃಖಿಸುವುದಿಲ್ಲ. ಇದರೊಳಗಿನ ಈ ಭಾವವನ್ನೇ ತಗೊಂಡು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಅಶೋಚ್ಯಾನ್ ಅನ್ವಶೋಚ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸಂಶ್ಚ ಪಂಡಿತಾಃ ನಾನು ಶೋಚಂತಿ. ಇದೇ ಭಾವವನ್ನು ಅಲ್ಲಿ ತಗೊಂಡಿದ್ದು, ಅದರಿಂದ ಇದನ್ನು ತಗೊಂಡಿಲ್ಲ, ಇಲ್ಲಿಂದ ಅಲ್ಲಿ ಎತ್ಕೊಂಡಿದ್ದಾರೆ. ಸರ್ವೋಪನಿಷದೂ ಗಾವು ಅಲ್ವಾ ಭಗವದ್ಗೀತಾ? ಏನಿದು ಎಲ್ಲ ಉಪನಿಷತ್ತುಗಳ ಸಾರ. ಹೀಗಾಗಿ ಹೊಸದು ಏನೂ ಹೇಳಿಲ್ಲ, ಉಪನಿಷತ್ತಿನಲ್ಲಿದ್ದೇ ಹೇಳಿದ. ಸಾಮಾನ್ಯ ಜನರಿಗೆ ಸಾಧಕರು ಆಗಬೇಕು ಮತ್ತು ಮುಮುಕ್ಷುಗಳು ಆಗಬೇಕು, ಮುಮುಕ್ಷುಗಳಾದವರು ಮುಕ್ತರಾಗಬೇಕು ಅನ್ನೋ ದೃಷ್ಟಿಯಿಂದ ಮಾರ್ಗದರ್ಶಿತವಾದ ಗ್ರಂಥ, ಮೋಕ್ಷ ಗ್ರಂಥ ಎಂದು ಪ್ರಸಿದ್ಧವಾದದ್ದು ಅದು ಭಗವದ್ಗೀತ. ಅಲ್ಲಿ ಇದೇ ಮಾತು ಬರ್ತದೆ. ಏನು ಅಂದರೆ ಅಶೋಚ್ಯಾನ್ ಅನ್ವಶೋಚ. ಯಾರು ನಿಜವಾದ ವಿವೇಕಿಗಳು? ಗತಾಸೂನ್ ಅಗತಾಸೂಂಶ್ಚ ಪಂಡಿತಾ ನಾನು ಶೋಚಂತಿ. ಹೀಗೆ ಇಲ್ಲೇನು ಹೇಳಿದ್ದಾರೆ, ಧೀರಃ ನ ಶೋಚತಿ. ಪಂಡಿತಾ ನಾನು ಶೋಚಂತಿ, ಧೀರಃ ನ ಶೋಚತಿ. ಪಂಡಿತರು ಜ್ಞಾನಿಗಳು ಅವರು ದುಃಖಿಸುವುದಿಲ್ಲ, ಇದು ಅಷ್ಟೇ. ಧೀರಃ ನ ಶೋಚತಿ, ವಿವೇಕಿಗಳು ದುಃಖಿಸುವುದಿಲ್ಲ. ಮತ್ವಾ, ಏನನ್ನು ತಿಳಿದವರು? ಅದು ಬರ್ತದೆ. ಆತ್ಮಾನಂ ಮಹಾಂತಂ ಮತ್ವ, ಆತ್ಮಾನಂ ವಿಭುಂ ಮತ್ವ. ಇದೆಲ್ಲ ದೊಡ್ಡದರಲ್ಲಿ ಅತಿ ದೊಡ್ಡವನಾದಂಥವನು ಆತ್ಮ, ದೊಡ್ಡದರಲ್ಲಿ ಅತಿ ದೊಡ್ಡವನು. ಆನಂತರ ಮತ್ತೇನು? ವಿಭುಂ ಆತ್ಮಾನು, ಸರ್ವವ್ಯಾಪಕನಾದಂತಹ ಆತ್ಮನು, ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಆತ್ಮನು. ಇತಿ ಮತ್ವ, ಆತ್ಮನೇ ನಾನು. ಅದನ್ನು ಎಂಡ್ ಮಾಡಬೇಕು. ಅದನ್ನು ನಾವು ಬಾಕಿ ಬಿಟ್ಟಾಗ ಬೇರೆ ಬೇರೆ ಅರ್ಥಗಳು ಸೇರ್ಕೋತಾವಳು. ಇತಿ ಮತ್ವ, ಕಥಂ ಮತ್ವ, ತತ್ ಅಹಮಸ್ಮಿ, ಅದು ನಾನೇ ಇದ್ದೇನೆ. ಇತಿ ಮತ್ವ, ಧೀರಃ ನ ಶೋಚತಿ, ವಿವೇಕಿ ಆದವನು ಅವನು ಎಂದು ದುಃಖಿತನಾಗುವುದಿಲ್ಲ. ಇನ್ನು ಆ ಆತ್ಮನ ವಿಶೇಷಣಗಳೇನು? ಅಶರೀರ ಗುಂ ಶರೀರೇಶು, ಶರೀರ ಶರೀರೇಶು, ಶರೀರಗಳಲ್ಲಿ ಅಶರೀರ ಆತ್ಮ, ಇದು ಅವನ ವಿಶೇಷ, ಇದು ಅವನ ಹಿರಿಮೆ. ಗ್ರೇಟ್ನೆಸ್ ಆಫ್ ಆತ್ಮ, ಏನು ಗ್ರೇಟ್ನೆಸ್ ಅಂದರೆ, ಶರೀರಗಳಲ್ಲಿ ಇದ್ದಾನೆ, ಹೇಗಿದ್ದಾನೆ? ಅಶರೀರವಾಗಿದ್ದಾನೆ. ಅನವಸ್ಥೇಶು ಅವಸ್ಥಿತಂ, ಎಲ್ಲ ಅವಸ್ಥೆಗಳಲ್ಲಿ ಇದ್ದಾನೆ, ಆದರೆ ಅವನಿಗೆ ಯಾವ ಅವಸ್ಥೆಗಳು ಇಲ್ಲ. ಎಲ್ಲ ಶರೀರಗಳಲ್ಲಿದ್ದಾನೆ, ಅವನಿಗೆ ಶರೀರ ಇಲ್ಲ. ಎಲ್ಲ ಅವಸ್ಥೆಗಳಲ್ಲಿದ್ದಾನೆ, ಅವನಿಗೆ ಅವಸ್ಥೆ ಇಲ್ಲ. ಏನು ಅವಸ್ಥ? ಅಷ್ಟೆ, ಮಾಂಡುಕ್ಯ, ಜಾಗೃತ, ಸ್ವಪ್ನ, ಸುಷುಪ್ತಿ. ನಮ್ಮ ಅನುಭವದಲ್ಲಿರೋದೇ 3 ಕ್ಷೇತ್ರಗಳು, 4ನೇ ಕ್ಷೇತ್ರ ಇಲ್ಲವೇ ಇಲ್ಲ. ಇಲ್ಲಿ ಕೂತ್ಕೊಂಡು ನೀನು ಸ್ವರ್ಗದ ಬಗ್ಗೆ ನೀನು ಆಸಕ್ತಿಯನ್ನು ವಹಿಸಿ ಇಚ್ಛಿಸಿದ್ದರೂ ಕೂಡ ಸ್ವರ್ಗವನ್ನೇ ಕಾಮಿಸಿ ಪುಣ್ಯಗಳನ್ನು ಮಾಡ್ತಾ ಇದ್ದಾಗ್ಯೂ ಕೂಡ ನಿನ್ನ ಸ್ವರ್ಗದ ಕಾಮನೆ ಅದು ಈ ಲೋಕದಲ್ಲಿ ಕನಸೆಂದೇ ಪರಿಗಣಿಸಲ್ಪಡುತ್ತದೆ. ಅದು ಎಂದಿಗೂ ಜಾಗೃತಾವಸ್ಥೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನಾ ಸಾಕ್ಷಾ ಸ್ವರ್ಗಕ್ಕೆ ಹೋಗಿ ಬಂದೇನೆ ಅಂತಲೇ ಹೇಳಿದ್ರು ಕೂಡ ಅದು ನಿನ್ನ ಕನಸೇ ವಿನಃ ನಮ್ಮದಲ್ಲ. ಬಂದೆಲ್ಲೋ ನನಗೆ ತೋರಿಸು ಅಂತಂದರೆ ನಿಂಗೆ ತೋರಿಸ್ಲಿಕ್ಕಿಲ್ಲ, ಆಗೋದಿಲ್ಲ. ಇಲ್ಲಿ ಅದನ್ನು ಅಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ವೋ, ಅಲ್ಲಿ ಇದನ್ನು ಇಲ್ಲಿ ತೋರಿಸ್ಲಿಕ್ಕೂ ಆಗೋದಿಲ್ಲ. ಜಾಗೃತದಲ್ಲಿರುವುದನ್ನು ನಾವು ಸ್ವಪ್ನದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಸ್ವಪ್ನದಲ್ಲಿರುವುದನ್ನು ಜಾಗೃತದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹೇಗೆ ಅಂದರೆ ಈ ಲೋಕದಲ್ಲಿರುವುದನ್ನು ಆ ಲೋಕದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಆ ಲೋಕದಲ್ಲಿರುವುದನ್ನು ಈ ಲೋಕದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹೇಗೋ ಹಾಗೆಯೇ ಅಂದ್ರೆ ಏನು, ಸ್ವರ್ಗಾದಿಗಳು ನಮ್ಮ ಈ ಲೋಕದ ಕನಸುಗಳಂತೇನೆ. ಹಾ ಠೀಕ, ಶಾಸ್ತ್ರಗಳು ಹೇಳ್ತವೆ ಇದು ಅದೃಷ್ಟ ಫಲ. ಅನ್ಯ ಲೋಕ ಪ್ರಾಪ್ತಿ ಏನಿದೆಯೋ ಇದು ಅದೃಷ್ಟ ಫಲ, ಅರ್ಥಾತ್ ದೃಷ್ಟವಲ್ಲ. ಇಲ್ಲಿ ಅದೃಷ್ಟ ಅಂತಂದ್ರೆ ನಿಮ್ಮ ಕನ್ನಡ ಅದೃಷ್ಟ ಅಲ್ಲ. ಕನ್ನಡದಲ್ಲಿ ಅದೃಷ್ಟ ಅರ್ಥ ಏನು? ಅವನ ಅದೃಷ್ಟ ಇತ್ತಪ್ಪ, 2 ಕೋಟಿ 2 ಕೋಟಿ ರೀ ಅವನಿಗೆ ಲಾಟ್ರಿ 10, ಇದು ನಿಮ್ಮ ಅದೃಷ್ಟ. ಆ ಅದೃಷ್ಟ ಅರ್ಥ ಇಲ್ಲಲ್ಲ. ಇಲ್ಲಿ ಅದೃಷ್ಟ ಅಂದ್ರೇನು? ನ ದೃಷ್ಟಂ, ಕಾಣದೇ ಇರುವುದು. ನೀನು ಎಷ್ಟು ರೀತಿ ಪ್ರಯತ್ನ ಮಾಡಿದರೂ ಕೂಡ ಆ ಲೋಕಗಳನ್ನು ಇಲ್ಲಿ ಕೂತ್ಕೊಂಡು ನಿಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಅವಸ್ಥೆಗಳು ಅಂದರೆ ಮಾಂಡುಕ್ಯ ಅವಸ್ಥೆಗಳು, ಜಾಗೃತ ಸ್ವಪ್ನ ಸುಷುಪ್ತಿ. ಅನವಸ್ಥೇಶು ಅವಸ್ಥಿತಂ, ಅವಸ್ಥಿತಂ ಇವನು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾನೆ. ಅದಕ್ಕೆ ಕ್ಷೇತ್ರ ಅಂತ ಯಾಕೆ ಕರಿತೀವಿ ಅದನ್ನು ಸ್ವಲ್ಪ ಹೇಳಿ. ಕ್ಷೇತ್ರ ಅಂತ ಯಾಕೆ ಕರಿತೀವಿ? ಅನುಭವ, ನಮ್ಮ ಅನುಭವಕ್ಕೆ ಬರುವಂತಹದ್ದರಿಂದಾಗಿ ಅದಕ್ಕೆ ಅನುಭವ ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರಗಳೆಲ್ಲ ಅನುಭವ ಕ್ಷೇತ್ರ. ಯಾಕೆ ಅನುಭವ ಕ್ಷೇತ್ರ? ಅನುಭವಕ್ಕೆ ಬರ್ತಾವೆ. ಅನುಭವಕ್ಕೆ ಒಳಗಾಗಿದ್ದರಿಂದಾಗಿ ನಮ್ಮ ಸಾಕ್ಷಾತ್ ಇಂದ್ರಿಯಗಳ ಅನುಭವಕ್ಕೆ ಒಳಪಟ್ಟಿರುವುದರಿಂದಾಗಿ ಇವುಗಳನ್ನ ದೃಷ್ಟ ಲೋಕಗಳು ಅಂತ ಕರೀತಾರೆ. ಹೀಗೆ ಈ ಇಂದ್ರಿಯಗಳಿಗೆ ಅನುಭವಕ್ಕೆ ಒಳಪಟ್ಟಿಲ್ಲ, ಆದ್ದರಿಂದ ಅದೃಷ್ಟ, ಆದ್ದರಿಂದ ಆ ಕ್ಷೇತ್ರವೇ ಬೇರೆ. ಇನ್ನು ಜಾಗೃತ ಸ್ವಪ್ನ ಸುಷುಪ್ತಿಗಳು ಇವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಭವಕ್ಕೆ ಬರುವಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಅವಸ್ಥೇಶು ಅನವಸ್ಥಿತ ಆತ್ಮ, ಈ ಅವಸ್ಥೆಗಳಲ್ಲಿ ಅವಸ್ಥಾರಹಿತನಾಗಿದ್ದಾನೆ ಆತ್ಮ. ಅಂತಹ ಆತ್ಮನು ಮಹಾಂತನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ವಿಭುಂ ಆತ್ಮಾನಂ, ಅವನು ವ್ಯಾಪಕನಾಗಿದ್ದಾನೆ. ಅಂತಹ ಆ ಆತ್ಮನೇ ನಾನು ಅಂತ ಯಾವ ಧೀರನು ಮತ್ವಾ ತಿಳಿದಿದ್ದಾನೋ ಅವನು ನ ಶೋಚತಿ, ಅವನು ಶೋಕಿಸುವುದಿಲ್ಲ. ಓಕೆ, ಭಾಷ್ಯ 79 ಆಗಿದೆ ಅಂತ ಹೇಳ್ತೀರಿ, ನೋಡೋಣ ಸ್ವಲ್ಪ. ಎಲ್ಲ ಉಜ್ಜಣೆ ಮಾಡಿಕೊಡ್ರಿ, ಒಂದೊಂದಾಗಿ ವಾಕ್ಯ ಓದ್ತಾ ಹೋಗ್ರಿ. ಹಾಂ, ಉಜ್ಜಣೆ ಮಾಡ್ಕೋಬೇಕು. ಗೇರ್, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಆಮೇಲೆ ಥರ್ಡ್ ಗೇರ್, ಜಾಮ್ ಆಗಿಬಿಟ್ಟದ ಗೇರ್. ಹ್ಞೂ, ಹೇಳ್ರಿ. ಹ್ಞೂ, ತಪ್ಪು. ಅಶರೀರ ಸಂಸ್ಕೃತದಲ್ಲಿ ಶರೀರಂ, ಸರಿ, ಗೋ ಹೇಳ್ ಗೋ ಹೇಳ್. ಅಶರೀರಂ ಅಶರೀರಂ ಸ್ವೇನ ರೂಪೇಣ ಆಕಾಶ ಕಲ್ಪ ಆತ್ಮ ಕಲ್ಪ ಕಲ್ಪ ಆತ್ಮ ಆತ್ಮ ತಂ ಅಶರೀರಂ ತಂ ಅಶರೀರಂ. ಓಕೆ, ನೆಕ್ಸ್ಟ್ ಯೋಗೀಶ್. ಶರೀರೇಶು ದೇವ ಪಿತೃ ಮನುಷ್ಯಾದಿ ಶರೀರೇಶು ಅನವಸ್ಥೇಶು ಅವಸ್ಥಿತಿ ರಹಿತೇಶು ಅನಿತ್ಯೇಶು ಅವಸ್ಥಿತಂ ನಿತ್ಯಂ ಅವಿಕೃತಂ ಇತ್ಯೇತತ್. ಓಕೆ ಓಕೆ, ನೆಕ್ಸ್ಟ್. ನಿಮ್ಮದು ಬುಕ್ ಇಲ್ಲಲ್ಲ, ರೇವಣ ನಾಳೆ ಬುಕ್ ಕೊಡಿಸ್ತೇನೆ. ಮಹಂತಂ ಮಹತ್ವಸ್ಯ ಅಪೇಕ್ಷಿ ಅಪೇಕ್ಷಿಕತ್ವ ಶಂಕಾಯಾಮ್ ಅಹ. ಇನ್ನೊಂದು ಇನ್ನೊಂದು ಮಹತ್ವಸ್ಯ ಹೇಳ್ರಿ, ಮಹತ್ವಸ್ಯ ಇನ್ನೊಂದು ಹೇಳ್ರಿ. ಮಹಂತಂ ಮಹತ್ವಸ್ಯ ಅಪೇಕ್ಷಿಕತ್ವ ಶಂಕಾಯಾಮ್ ಏನ ಆ ನೋಡ್ರಿ ಆಪೇಕ್ಷಿಕತ್ವ ಶಂಕಾಯಾಮ್ ಆಪೇಕ್ಷಿಕತ್ವ ಶಂಕಾಯಾಮ್ ಆಹ ವಿಭುಂ ವ್ಯಾಪಿನಂ ಆತ್ಮಾನಂ. ಓಕೆ, ನೆಕ್ಸ್ಟ್ ಶುಭ. ಆತ್ಮಗ್ರಹಣ ಆತ್ಮಗ್ರಹಣ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ ಆತ್ಮಶಬ್ದ ಪ್ರತ್ಯಗಾತ್ಮ ವಿಷಯ ವಿಷಯ ವಿಷಯ ವಿಷಯ ಪ್ರತ್ಯಗಾತ್ಮ ವಿಷಯ ಏವ ಮುಖ್ಯ. ಓಕೆ, ಈದೃಶಂ ಆತ್ಮಾನಂ. ಹೌದಾ, ತಂ ಈದೃಶಂ ಆತ್ಮಾನಂ, ಕರೆಕ್ಟಾ? ಆಮೇಲೆ ಮುಂದಿನ ವಾಕ್ಯ ಶುರು ಆಗ್ತದೆ, ಹೇಳಿ. ಪ್ರತ್ಯೇಕಾತ್ಮ ವಿಷಯ ತಂ ಈದೃಶಂ ಆತ್ಮಾನಂ ತಂ ಈದೃಶಂ ಆತ್ಮಾನಂ ಮತ್ವಾ ಅಯಂ. ಓ, ಎಲ್ಲ ಒಂದೇ ಒಂದೇ ವಾಕ್ಯ ಇದೆ ಅವ್ರಿಗೆ, ಸಂಸ್ಕೃತದಲ್ಲಿ ಒಂದೇ ವಾಕ್ಯ. ಓಕೆ, ಮತ್ವಾ ಮತ್ವಾ ಅಯಂ ಅಹಂ ಇತಿ ಧೀರಃ ಧೀಮಾನ್ ನ ಶೋಚತಿ ನ ಹಿ ಏವಂ ವಿದಃ ಏವಂ ವಿದಸ್ಯ ಆತ್ಮವಿದಃ ಶೋಕ ಶೋಕ ಆತ್ಮವಿಧ ನ ಶೋಕ ಉಪಪತ್ತಿ. ಆ ನ ಎಲ್ಲಿಂತಂದ್ರೆ ಅದನ್ನ ನ ಹಿ ಏವಂ ಆ ನ ತಂದ್ರೆ ಇಬ್ರ ಹಿ ಏವಂ ವಿಧಸ್ಯ ಆತ್ಮವಿಧ ನ ಶೋಕ ಉಪಪತ್ತಿ. ಆತ್ಮಜ್ಞಾನಿಗೆ ಶೋಕವು ಹೊಂದಿ ಬರುವುದಿಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಶರೀರೇಶು ಅಂದರೆ ಏನು? ಶರೀರಗಳನ್ನು ಹೊಂದಿದವನು. ಏನು ಶರೀರಗಳನ್ನು? ಒಂದು 10 ಶರೀರವೇನು? ಹಾಗಲ್ಲ. ದೇವ ಪಿತೃ ಮನುಷ್ಯ ಆದಿ ಶರೀರೇಶು ಆದಿ ಪದಾರ್ಥ ಸರ್ವೇ ನೀಚಯೋನಯ ಎಲ್ಲ ನೀಚನ್ನು ಕ್ರಿಮಿ ಕೀಟಾದಿಗಳು ಜಿರಳೆಗಳು ಎಲ್ಲ ಕ್ರಿಮಿಗಳು ಅವನ್ನೆಲ್ಲ ಸೇರಿಸಿಕೊಂಡು ಆದಿ ದೇವ ದೇವತಾಲೋಕ ದೇವತಾಲೋಕದಲ್ಲಿಯೇ ಶರೀರ ಪಿತೃ ಪಿತೃಲೋಕದಲ್ಲಿಯೇ ಶರೀರ ಮನುಷ್ಯ ಮನುಷ್ಯ ಮನುಷ್ಯಲೋಕದಲ್ಲಿಯೇ ಶರೀರ ಇವು ಆ ಲೋಕದಲ್ಲಿ ಮಾತ್ರ ಈ ಶರೀರಗಳು ಉಪಯೋಗಕ್ಕೆ ಬರ್ತವೆ. ಈ ಶರೀರ ಬೇರೆ ಲೋಕದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ಬೇರೆಯೇ ಉಪಾಧಿ ಇರ್ತದೆ. ನಾವು ಈ ಶರೀರ ಬಿಟ್ಟ ಮೇಲೆ ಅಲ್ಲಿಗೆ ಅಕಸ್ಮಾತ್ ಹೋಗಿದ್ದೆ ಆದರೆ ಅಲ್ಲಿ ಬೇರೆ ಶರೀರ ಕೊಡ್ತಾರೆ. ಹಾಂ, ಬೇರೆ ಶರೀರ ಕೊಡ್ತಾರೆ. ಸಮಥಿಂಗ್ ಲೈಕ್ ನಾವು ಬೇರೆ ಗ್ರಹಗಳಿಗೆ ಹೋಗಬೇಕಾಗ್ತದೆ, ಚಂದ್ರಲೋಕ ಮಂಗಳಲೋಕ ಅಲ್ಲಿ ಹೋಗಬೇಕಾಗ್ತದೆ. ಆವಾಗ ಬೇರೆಯೇ ಕೊಡ್ತಾರೋ ಕೊಡ್ತಾರೋ ಇಲ್ಲೋ ಅಲ್ಲಿಯ ಗುರುತ್ವಾಕರ್ಷಣ ಶಕ್ತಿಗೆ ತಕ್ಕಂತೆ ಅಲ್ಲಿಯ ಹವಾಮಾನಕ್ಕೆ ತಕ್ಕಂತೆ ಅಲ್ಲಿಯ ಗಾಳಿ ಚಳಿಗೆ ತಕ್ಕಂತೆ ನಾವು ಬದುಕಿ ಉಳಿಯಬೇಕು ಅಂತಂದರೆ ಒಳಗೆ ಇದೇ ಶರೀರ ಇರ್ತದೆ, ಹೊರಗಡೆ ಒಂದು ಬೇರೆ ಶರೀರ ಹೇಗೆ ಕೊಡ್ತಾರೋ ಹಾಗೆ ಇಲ್ಲಿಯೂ ಕೂಡ ಒಂದು ಬೇರೆ ಶರೀರವನ್ನು ಕೊಡಲಾಗ್ತದೆ. ಓಹ್, ಹಾಗೆ ಒಳಗೆ ಇದೇ ಶರೀರ ಇರ್ತದೆ, ಅದೇ ವ್ಯತ್ಯಾಸ. ಈ ಶರೀರ ಇರೋದಿಲ್ಲ, ಈ ಶರೀರ ಬಿಟ್ಟ ಮೇಲೇ ನಾವು ಆ ಲೋಕಗಳಿಗೆ ಹೋಗೋದು. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಮನುಷ್ಯಾದಿ ಶರೀರೇಶು, ಅಲ್ಲಿ ಆ ಲೋಕದ ತಕ್ಕಂಥ ಉಪಾಧಿಗಳು ಬೇರೆ ಇರ್ತವೆ. ಅನವಸ್ಥೇಶು, ಮತ್ತೆ ಹೇಳ್ತಾರೆ ಅನವಸ್ಥೇಶು, ಅವಸ್ಥಿತ ಅವಸ್ಥಿತಿ ರಹಿತೇಶು. ಇವನಿಗೆ ಯಾವುದೇ ಪ್ರಕಾರದಂಥ ಅವಸ್ಥಿತಿ ಇಲ್ಲ. ಆತ್ಮನಿಗೆ ಇಂಥದೇ ವ್ಯವಸ್ಥಾ ಅಂತ ಇಲ್ಲ. ಗೊತ್ತಾಯ್ತಾ? ಆದರೆ ಬಾಕಿ ಎಲ್ಲೆಲ್ಲಿಯೂ ವ್ಯವಸ್ಥಾ ಇದೆ. ಉಪಾಧಿಯ ಲೆಕ್ಕಾಚಾರದಲ್ಲಿ, ವಿಷಯಗಳ ಅನುಭವದ ಲೆಕ್ಕಾಚಾರದಲ್ಲಿ ಒಂದು ವ್ಯವಸ್ಥೆ ಇದೆ ನೋಡ್ರಿ. ಕಣ್ಣುಗಳು ದೃಶ್ಯಗಳನ್ನೇ ನೋಡಬೇಕು, ಕಿವಿಗಳು ಶಬ್ದಗಳನ್ನೇ ಕೇಳಬೇಕು. ಇದು ಒಂದು ವ್ಯವಸ್ಥೆ. ಗೊತ್ತಾಯ್ತೋ? ಈ ವ್ಯವಸ್ಥಾ ರಹಿತ ಆತ್ಮ, ಅವನಿಗೆ ಯಾವ ವ್ಯವಸ್ಥೆಗಳು ಇಲ್ಲ. ಅವಸ್ಥಿತಂ, ಎಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಇವನು ಅವ್ಯವಸ್ಥಿತ, ಯಾವ ವ್ಯವಸ್ಥೆಗೂ ಇವನು ಕಟ್ಟುಪಾಡಿಗೂ ಒಳಪಡುವುದಿಲ್ಲ. ನಿತ್ಯಂ ಅವಿಕೃತಂ ಇತ್ತೇತತ್, ಯಾವುದೇ ವಿಕಾರಕ್ಕೆ ಒಳಪಡದೇ ಇರುವಂತಹ ನಿತ್ಯವಾದ ಆತ್ಮ. ಮಹಾಂತಂ, ಮತ್ತು ದೊಡ್ಡವನು. ಈ ದೊಡ್ಡವನು ಅನ್ನೋ ಶಬ್ದಕ್ಕೂ ಕೊಡ್ತಾರೆ, ಮಹತ್ವಸ್ಯ ಆಪೇಕ್ಷಿಕತ್ವ ಶಂಕಾಯಾಮ್ ಆಹ. ಗೊತ್ತಾಯ್ತಾ? ಮಹತ್ವಕ್ಕೂ ಕೂಡ ಏನಪ್ಪ ಒಂದು ದೊಡ್ಡದು ಅಂತ ನಾವು ಹೇಳಿಬಿಟ್ರೆ ಅದು ವ್ಯಾಖ್ಯಾನ ಆಗ್ತದೋ ಅಂತ ಕೇಳಿದ್ರೆ, ಇಲ್ಲಪ್ಪ, ಹಾಗೆ ಹೇಳಿದ್ರೆ ವ್ಯಾಖ್ಯಾನ ಆಗೋದಿಲ್ಲ. ಅದು ಹೇಗಿದೆ ಅಂತಂದರೆ, ಮಹತ್ವಸ್ಯ ಆಪೇಕ್ಷಿಕತ್ವ ಶಂಕಾಯಾಮ್. ನೀ ಎಲ್ಲಿ ಇಂಥ ಪ್ರಶ್ನೆ ಕೇಳ್ತೀಯೋ, ಎಂಥ ಸಂದೇಹ ಪಡ್ತೀಯೋ ಅಂಥೇಳಿ ನಾವು ಒಂದು ಉದಾಹರಣೆನೂ ಕೊಟ್ಟುಬಿಡ್ತೇವೆ ನೋಡಲ್ಲಿ. ಏನಪ್ಪ, ಆಕಾಶ ದೊಡ್ಡದು, ಆಕಾಶ ದೊಡ್ಡದು, ಅದ್ರ ಸುಮ್ಮನೆ ದೊಡ್ಡದು ಅನ್ನಬಾರ್ದು ಅದಕ್ಕೆ. ಅದು ಹೇಳ್ತಾ ವಿಭುಂ ವ್ಯಾಪಿನಂ, ಆಕಾಶ ವಿಭುಂ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಅಂದರೆ ದೇಶ ಬಂಧನ ಇಲ್ಲ, ಕಾಲಬಂಧನವೂ ಇಲ್ಲ. ಆಕಾಶಕ್ಕೆ ದೇಶಬಂಧನ ಇಲ್ಲ, ಇಲ್ಲ ವಸ್ತುಬಂಧನ ಇಲ್ಲ, ದೇಶಬಂಧನ ಇಲ್ಲ. ಆದರೆ ಆಕಾಶಕ್ಕೆ ಕಾಲಬಂಧನ ಇದೆ. ಆಕಾಶಕ್ಕೆ ಕಾಲಬಂಧನವೂ ಇಲ್ಲ ಅಂದರೆ ಆಕಾಶ ಏನಾಗ್ತಿತ್ತು? ಆಕಾಶ ಆತ್ಮ ಆಗಿಬಿಡ್ತಿತ್ತು. ಈಗ ಆತ್ಮ ಕಾಲಾತೀತ, ದೇಶಾತೀತ, ವಸ್ತು ಅತೀತ, ಅರ್ಥ ಇಲ್ವಾ? ಇದು ಆತ್ಮ, ಇದು ಆಕಾಶ, ಆಲ್ಮೋಸ್ಟ್ ಆತ್ಮ, ಆದರೂ ಆತ್ಮ ಅಲ್ಲ. ಯಾಕೆಂದರೆ ಕಾಲದ ಮಿತಿ. ಏನು ಕಾಲದ ಮಿತಿ? ಸೃಷ್ಟಿಪೂರ್ವದಲ್ಲಿ ಆಕಾಶ ಇದ್ದಿದ್ದಿಲ್ಲ, ಪ್ರಳಯಾನಂತರ ಆಕಾಶ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಸಮಯದ ಬಂಧನ ಇದೆ, ಕಾಲಬಂಧನ, ದೇಶಬಂಧನ ಇಲ್ಲ, ವಸ್ತುಬಂಧನ ಇಲ್ಲ, ವಸ್ತುವಿನ ಬಂಧನವೂ ಇಲ್ಲ. ಒಂದು ಬಂಧನ ಇದೆ, ಅದು ಕಾಲಬಂಧನ. ಆದ್ದರಿಂದ ನೀನು ಎಲ್ಲಿ ಆಪೇಕ್ಷಿಕತ್ವ ಶಂಕಾಯ, ಎಲ್ಲಿ ಸಂದೇಹವನ್ನು ನೀನು ವ್ಯಕ್ತಪಡಿಸ್ತೀಯೋ ಅಂತಂದ್ಕೊಂಡು ನಾವು ಮುಂದಿನ ಶಬ್ದನ ಉಪನಿಷತ್ ಪ್ರಯೋಗ ಮಾಡಿದೆ. ಏನದು ಶಬ್ದ? ವಿಭುಂ. ಉಪನಿಷತ್ತೆ ಪ್ರಯೋಗ ಮಾಡಿದ ಶಬ್ದ, ಒಂದೊಂದು ಶಬ್ದವು ಉಪನಿಷತ್ತಿನಲ್ಲಿ ಪ್ರಯೋಗ ಮಾಡುವಾಗ ಆ ಶಬ್ದಕ್ಕೆ ಎರಡು ಕೆಪ್ಯಾಸಿಟಿ ಇರ್ತವೆ. ಒಂದು, ವಸ್ತು ಅಲ್ಲದ್ದನ್ನು ನಿರಾಕರಿಸುವ ಕೆಪಾಸಿಟಿ. ಇದ್ದ ವಸ್ತುವನ್ನು ಇದ್ದಂತೆಯೇ ದಿಗ್ದರ್ಶಿಸುವಂತಹ ಸೂಚಿಸುವಂತಹ ಪ್ರಯತ್ನ. ಈ ಶಬ್ದಗಳು ಎರಡು ಕೆಲಸ ಮಾಡುತ್ತವೆ. ಈಗ ನೋಡಿ, ಈ ವಿಭೂಮ್ ಶಬ್ದ ಏನು ಮಾಡ್ತು ಅಂತಂದರೆ, ಈ ವಿಭೂಮ್ ಶಬ್ದ ಏನು ಮಾಡ್ತು ಅಂತಂದರೆ ನಿರಾಕರಿಸ್ತು. ಏನು ನಿರಾಕರಿಸ್ತು? ಅವನು ಏಕದೇಶೀಯ ಅಲ್ಲ. ಇಲ್ಲಿ ಏನು ನೋಡಿದ್ರಿ, ಅವಸ್ಥಿತಿ ಅಂದರೆ ಒಂದು ವ್ಯವಸ್ಥೆ ಇದೆ. ಸೊ ವ್ಯವಸ್ಥೆ ಇದೆ ಅನ್ನೋ ಶಬ್ದವನ್ನು ನಿರಾಕರಿಸ್ಬೇಕೀಗ. ಹೆಂಗೆ ನಿರಾಕರಿಸ್ತೀರಿ? ಆತ್ಮ ವಿಭುಂ, ಆತ್ಮ ವಿಭುಂ, ಅವನು ವ್ಯಾಪಕ, ಅವನು ವ್ಯಾಪಕ, ಅವನಿಗೆ ಕೊನೆ ಎನ್ನುವುದೇ ಇಲ್ಲ. ಅನಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸೊ ಆತ್ಮ ವಿಭುಂ ಸರ್ವವ್ಯಾಪಕ. ಆ ಶಬ್ದ ಏನು ಮಾಡ್ತು ಅಂತಂದರೆ ಅವನ ಏಕದೇಶ ಸ್ಥಾನದ ನಿರಾಕರಿಸ. ಆಮೇಲೆ ಇನ್ನೊಂದು ಏನು ಮಾಡ್ತದೆ ಅಂತಂದರೆ, ಸರ್ವವ್ಯಾಪಕನಾಗಿ ಇದ್ದರಿಂದಾಗಿ ಇದಾನೇ ಅನ್ನೋದು ಸ್ಪಷ್ಟವಾಯಿತು. ಎಕ್ಸಿಸ್ಟೆನ್ಸ್ ಸತ್, ಸತ್ತನ್ನು ತಿಳಿಸಿದ್ದು ಆಯಿತು, ಏಕದೇಶವನ್ನು ನಿರಾಕರಿಸಿದ್ದು ಆಯಿತು. ಏಕೆಂತಾರೆ ಡಿಕಂಡೀಷನಿಂಗ್ ಅಂತ ಹೇಳ್ತಾರೆ. ಶಬ್ದಗಳು ಕಂಡೀಷನ್ ಮಾಡಲಿಕ್ಕೆ ಎಷ್ಟು ಸಾಮರ್ಥ್ಯವನ್ನು ಹೊಂದಿವೆಯೋ, ಶಬ್ದಗಳು ಡಿಕಂಡೀಷನ್ ಮಾಡಲಿಕ್ಕೂ ಸಾಮರ್ಥ್ಯವನ್ನು ಹೊಂದಿವೆ. ಆದ್ದರಿಂದಲೇ ಅಧ್ಯಾರೋಪ ಅಪವಾದ ಅನ್ನುವಂಥ ಪ್ರಕ್ರಿಯೆ ಮುಂದೆ ನಿಮಗೆ ಅಧ್ಯಯನಕ್ಕೆ ಬರ್ತದೆ. ಆ ಅಧ್ಯಾರೋಪ ಅಪವಾದ ಎನ್ನುವ ಪ್ರಕ್ರಿಯ ಅದೇನು ಮಾಡ್ತದೆ, ಮೊದಲು ಹೇರುತ್ತದೆ ಆಮೇಲೆ ನಿರಾಕರಿಸ್ತದೆ. ಮೊದಲು ನಿನಗೆ ದೃಷ್ಟಿ ಆಗ್ಯದ ಅಂತ ನಿನ್ನ ಮೇಲೆ ಹೇರೋದು, ಆಮೇಲೆ ಚಟ ಚಟ ಚಟ ಚಟ ಅಂತ ಬೆಂಕಿ ಹಚ್ಚಿ ಸುಡೋದು. ಏನಾದ್ರಪ್ಪ ಈಗ, ಮೊದಲು ಹೇಳೋದು ನಿಂಗೆ ದೃಷ್ಟಿ ಆಗಿದೆ ಇದು, ಈಗ ಅಧ್ಯಾರೋಪ ಆತ್ ನೋಡ್ರಿ, ಯಾಕೋ ಕಣ್ಣು ಉರಿಕತ್ತದ, ಯಾಕೋ ಮೈಯೆಲ್ಲ ಬಗ ಬಗ ಬೆಂಕಿ ಹತ್ತಿರಂಗೆ ಆಗಿರ್ಕತ್ತದ ಅಂತ ಹೇಳ್ಕೊತ ಹೋಗ್ತೀವಿ. ಯಾಕೆ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ರು, ಇಷ್ಟು ಜನರೊಳಗೆ ನಿಂಗೆ ಏನಾಗಿದೆ, ದೃಷ್ಟಿ ಆಗಿದೆ. ಈ ಬಳ್ಳಾರಿ ಮಂದಿ 30 ವರ್ಷ ಹಿಂದೆ ಹಿಂಗೆ ಮಾಡ್ತಿದ್ರು ನನ್ನ ಮೇಲೆ. ನಾನು ಅದನ್ನು ಕ್ರಿಟಿಸೈಸ್ ಮಾಡೋದು ನೋಡಿ ನೋಡಿ ನೋಡಿ ಮಾಡೋದು ಬಿಟ್ಬಿಟ್ರು. ಹಾಂ, ದೃಷ್ಟಿ ಆಗಿದೆ ಸ್ವಾಮೀಜಿ. ನಾ ಕೆಮ್ಮಿದ್ ಕುಡಿದೆ, ಅಯ್ಯೋ ಪಾಪ ಸ್ವಾಮೀಜಿ ದೃಷ್ಟಿ ಆಗಿಬಿಟ್ಟದೆ ಅಂತ ಹೇಳೋ. ಮೊದಲು ಅಧ್ಯಾರೋಪ ಮಾಡೋದು, ಆಮೇಲೆ ಏನು ಮಾಡೋದು, ಏ ಮೆಣಸಿನ್ಕಾಯಿ ಸುಡ್ರಿ, ಹಾಂ ಪೊರ್ಕೆ ಏನೋ ಮಾಡ್ತಾರೆ ಹಿಂಗೆ ಹಿಂಗೆ ಪೊರ್ಕೆ ಮಾಡಿ ಬೆಂಕಿ ಹಚ್ಚೋದು, ಅವೆಲ್ಲ ಮಾಡಿದ ಕುಳಿ ಅನ್ನೋದು ಚಟ ಚಟ ಅಂದರೆ ಶಬ್ದ ಅದು. ಹಾಂ ನೋಡ್ರಿ, ಈ ಕಣ್ಣು ಇಷ್ಟು ಚಂದ ಕಾಣಿಸ್ತಾವೆ ಸ್ವಾಮೀಜಿದು. ಹಾಂ, ಯಾಕೆ ಚಂದ ಕಾಣಿಸ್ತಾವೆ, ನಾನು ದೃಷ್ಟಿ ತೆಗೆದಿವಲ್ಲ ಅದಕ್ಕೆ ಚಂದ ಕಾಣಿಸ್ತು. ಅಧ್ಯಾರೋಪ ಅಪವಾದ ಏನು, ಮೊದಲು ಜೀವಾತ್ಮ ಅಂತ ಆರೋಪ ಮಾಡ್ಕೊಂಬಿಡೋದು, ಆಮೇಲೆ ಏನು ಮಾಡೋದು, ಅಪವಾದ, ನೀ ಜೀವಾತ್ಮ ಅಲ್ಲ, ನೀ ಸಚ್ಚಿದಾನಂದ ಆತ್ಮ. ಜೀವಾತ್ಮ ಅಂತ ಆರೋಪ ಮಾಡ್ಕೊಂತ ಯಾರು ಹೇಳಿದ್ರು ನಿಮಗೆ, ಅಜ್ಞಾನದಿಂದಾಗಿ ಆರೋಪಿತವಾಗಿರ್ತದೆ. ಹಾಗೆ ಇಲ್ಲಿ ಕೂಡ ಕೆಲವು ಶಬ್ದಗಳನ್ನು ನಾವು ಹೇಗೆ ಪ್ರಯೋಗ ಮಾಡ್ತೀವಿ ಅಂತಂದರೆ, ನಿರಾಕರಿಸ್ತೀವಿ, ಮುಂಚೆ ಇರೋದನ್ನು ನಿರಾಕರಿಸ್ತೀವಿ, ಮತ್ತು ಇನ್ನೊಂದನ್ನು ಸಿದ್ಧಾಂತವನ್ನು ಮಂಡಿಸ್ತೀವಿ. ಹೀಗೆ ಎರಡು ಕೆಲಸ. ಈ ವಿಭೂಮ್ ಶಬ್ದ ಆ ಕೆಲಸ ಮಾಡಿದೆ ಇಲ್ಲಿಗ. ಅದು ಏನು ಮಾಡಿದೆ, ಅವಸ್ಥೆ, ಅವಸ್ಥೆಯನ್ನು ನಿರಾಕರಿಸಿ ಅನವಸ್ಥ ವ್ಯಾಪಿನಂ ಆತ್ಮಾನಂ ಆತ್ಮಗ್ರಹಣಂ ಸ್ವತಃ ನ ಆತ್ಮಗ್ರಹಣಂ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ. ಇನ್ನು ಮತ್ತೊಂದು ಶಬ್ದ ನೋಡಿ, ಈಗ ಸ್ವತಃ ಆತ್ಮನನ್ನು ತಿಳಿದದ್ದೇನೋ ಆಯಿತು, ಆದರೆ ಅನ್ಯವಾಗಿ ತಿಳಿದಿದ್ದೀಯೋ ಆತ್ಮನನ್ನು ನಿನ್ನನ್ನೇ ಅಂತ ತಿಳಿದಿದ್ದೀಯೋ, ಅನ್ಯವಾಗಿ ತಿಳಿದ ಅನನ್ಯತ್ವ ಅನ್ಯತ್ವ. ಈ ಅನ್ಯತ್ವ ಅನ್ನೋದನ್ನು ನ ಅನ್ಯತ್ವ ಅಂತ ಹೇಳಬೇಕಾಗಿದೆ. ಈಗ ನ ಅನ್ಯತ್ವ ಅಂದ್ರೆ ಏನು? ಆತ್ಮ ಎಕ್ಕಡೋ ಲೇದು, ಎಲ್ಲೋ ಇಲ್ಲ. ಅರ್ಥ ಆಗಿಲ್ಲ? ಆತ್ಮ ಎಲ್ಲೋ ಇಲ್ಲ, ಅನನ್ಯತ್ವ. ಅನ್ಯತ್ವ ಅಂದರೆ ಎಲ್ಲೋ ಇರೋದು. ನ ಅನನ್ಯತ್ವ ಅಂದರೆ ಎಲ್ಲೋ ಇಲ್ಲ. ಮತ್ತೇನು ಅದು ಹೇಳ್ತದೆ? ಅದು ಸ್ವತಃ ನಾನೇ. ಸ್ವತಃ ನಾನೇ ಆತ್ಮಶತ್ವ. ಪ್ರತ್ಯಗಾತ್ಮ ವಿಷಯ ಇವ ಮುಖ್ಯ. ಏನಂತ ತೋರಿಸ್ತದೆ? ಪ್ರತ್ಯಗಾತ್ಮ ವಿಷಯ, ಅದು ನನ್ನ ಬಗ್ಗೆ ನನಗೇ ನನ್ನಂತೆಯೇ ಇರುವ ಸ್ಥಿತಿ. ಸ್ಥಿತಿಯಂತೆ ಸ್ಥಿತಿ. ಇದು ನೋಡಿ ಅಧ್ಯಾರೋಪ ಅಪವಾದ. ಇದು ಇಲ್ಲಿಡೋದು ಮೈಕ್ ಇದೆ ಅಂತ ತಿಳ್ಕೊಂಡು ಹತ್ರ ಬರೋದು. ಆಮೇಲೆ ಏನು ಮಾಡೋದು? ಅಪವಾದ. ಏನಾದರೂ ವಿವೇಕದಿಂದ ಗೊತ್ತಾಯ್ತು. ಏನು ಗೊತ್ತಾಯ್ತು? ಇದು ಇಲ್ಲಿಲ್ಲ. ಇದಕ್ಕೆ ಅಧ್ಯಾರೂಪ ಅಪವಾದ ಅಂತ ಕರೀತಾರೆ ಅದಕ್ಕೆ. ಹಾಂ, ನಿಮ್ಮ ಎದುರಿಗೆ ಎಷ್ಟು ಅಧ್ಯಾರೂಪ ಅಪವಾದ ಎಷ್ಟವ ಗೊತ್ತಾ? ಒಂದು ದಿನಕ್ಕೆ ಒಂದು 100 ಆಗ್ತಾ ನಿಂತವು. ನಿತ್ಯ ಅನುಭವದಲ್ಲೇ ಆಗ್ತವು. ಸೊ ಅವರೇನಾಗ್ತಾರೆ ಇಲ್ಲಿ? ಆತ್ಮಶಬ್ದ ಪ್ರತ್ಯಗಾತ್ಮ ವಿಷಯ ಇವ ಮುಖ್ಯ. ಇಲ್ಲಿ ಯಾವುದಕ್ಕೆ ಮುಖ್ಯತೆ ಇದೆ ಅಂತಂದರೆ, ಎಲ್ಲೋ ಇದ್ದಾನೆ ಅಲ್ಲ, ಅದು ನಾನೇ ಎನ್ನುವ ಸಿದ್ಧಾಂತಕ್ಕೆ ಬಂದು ನಿಲ್ಲುವುದೇ ಇಲ್ಲಿ ಮುಖ್ಯ ವಿಷಯ. ಆ ಬ್ರಹ್ಮನು ನಾನೇ ಎಂದು ಗಟ್ಟಿಯಾಗಿ ನಿಂತ್ಕೋಬೇಕು. ಸಂದೇಹ ಸಂಶಯ ಪ್ರಶ್ನೆಗಳು ಅಲ್ಲಿ ಇರ್ತಕ್ಕದ್ದಲ್ಲ. ಅಷ್ಟರ ಮಟ್ಟಿಗೆ ನಾನು ಗಟ್ಟಿಯಾಗಿ ನಿಲ್ಲಬೇಕು. ಇದಕ್ಕೆ ಸಿದ್ಧಾರೂಢ ಅಂತ ಕರೀತಾರೆ. ಇದನ್ನೇ ಸಿದ್ಧಾರೂಢ ಅಂತ ಕರೆಯೋದು. ನೀನು ಆರೂಢನಾಗಿ ಬಿಡ್ತೀಯ. ಆತ್ಮಸಿದ್ಧಿಯಲ್ಲಿ ಆರೂಢನಾದವನು ಸಿದ್ಧಾರೂಢ. ಆತ್ಮಸಿದ್ಧಿಯಲ್ಲಿ ಆರೂಢ. ಆತ್ಮಸಿದ್ಧಿ ಅಂದರೆ ಔಪಚಾರಿಕವಾಗಿ ಶಬ್ದಸಿದ್ಧಿ. ಆತ್ಮನೇ ನಾನು ಎನ್ನುವ ಗಟ್ಟಿಯಾಗಿ ನಿಲ್ಲುವಿಕೆ ಏನಿದೆಯೋ ಅದನ್ನು ಇಲ್ಲಿ ಅವರು ಹೇಳ್ತಾರೆ. ಪ್ರತ್ಯಗಾತ್ಮ ವಿಷಯ ಇವ ಮುಖ್ಯ. ತಂ ಈದೃಶಂ ಆತ್ಮಾನಂ ಮತ್ವಾ, ಈ ಪ್ರಕಾರ ಆತ್ಮನು ನಾನೇ ಎಂದು ಗಟ್ಟಿಯಾಗಿ ನಿಂತವನು ಅಯಂ ಅಹಂ ಇತಿ. ಏನಂತ ನಿಂತಿದ್ದಾನೆ? ಅಯಂ ಆತ್ಮ ಅಹಂ. ನನ್ನಿಂದಾಗಿ ಆತ್ಮ ಅಲ್ಲ, ಆತ್ಮನನ್ನು ಹೊಂದಿದ ಆತ್ಮ ಅಲ್ಲ, ಆತ್ಮನನ್ನು ಕಂಡ ಆತ್ಮ ಅಲ್ಲ, ಆತ್ಮನು ನಾನೇ ಎನ್ನುವ ಜ್ಞಾನವೇ ಆತ್ಮ. ಜ್ಞಾನದಿಂದ ಆತ್ಮ ಅಲ್ಲ, ಆತ್ಮನು ನಾನೇ ಎನ್ನುವ ಜ್ಞಾನವೇ ಆತ್ಮ. ಜ್ಞಾನದಿಂದ ಆತ್ಮ ಅಂದರೆ ಹಾಗಾದ್ರೆ ಯಾವತ್ತು ಅನುಭವ ಆಯ್ತು ಅಂತ ಕೇಳ್ತೀರ ನೀವು. ಇದು ಯಾವ ಇನ್ಸ್ಟ್ರೂಮೆಂಟ್ ಅಲ್ಲ, ಗೊತ್ತಲ್ಲ. ಆತ್ಮನು ನಾನೇ. ಧೀರಃ ಧೀಮಾನ್ ನ ಶೋಚತಿ ಅಂತ ಯಾವನು ತಿಳಿದಿದ್ದಾನೋ ಅವನು ದುಃಖಿಸುವುದಿಲ್ಲ. ನ ಹಿ ಏವಂ ವಿಧಸ್ಯ ಆತ್ಮವಿಧ ನ ಶೋಕ ಉಪಪತ್ತಿ. ಈ ಪ್ರಕಾರವಾಗಿ ತಿಳಿದಂತಹ ಯಾವ ಆತ್ಮಜ್ಞಾನಿ ಇದ್ದಾನೋ ಅವನಿಗೆ ಮತ್ತೆ ಪುನಃ ಶೋಕ ಉಂಟಾಗಲಾರದು. ಇತಿ 81ನೇ ಭಾಷ್ಯಕ್ಕೆ ನೀವು ಬರಬೇಕು. ಇಲ್ಲ ಅಂಕಿ ಸಂಖ್ಯೆ ಸರಿ ಮಾಡಿಕೊಡ್ರಿ. ಕನ್ನಡದವ್ರು ಯಾರು ಇದ್ದರೆ ಅದು 81 ಅಲ್ಲ 80. ಯದ್ಯಪಿ ದುರ್ವಿಜ್ಞೇಯ ಅಯಂ ಆತ್ಮ ತಥಾಪಿ ಉಪಾಯೇನ ಸುವಿಜ್ಞೇಯ ಇವ ಇತ್ಯಾಹ. ಯದ್ಯಪಿ ಒಂದು ವೇಳೆ ಅಯಂ ಆತ್ಮ ದುರ್ವಿಜ್ಞೇಯ. ಏನು ದುರ್ವಿಜ್ಞೇಯ? ಹೆಂಗೆ ಬಿಡಿಸ್ತೀರಿ? ದುಃಖೇನ ವಿಜ್ಞೇಯ ದುರ್ವಿಜ್ಞೇಯ. ಅಂದರೆ ಅಳ್ತಾ ಅಳ್ತಾ ಪಡೆಯುವ ಜ್ಞಾನ ಅಂತಾಗಿದ್ದರೆ ದುಃಖೇನ ಹಂಗಲ್ಲ. ದೂ ಶಬ್ದ ದುಃಖ, ದುಃಖ ಶಬ್ದ ಇಲ್ಲಿ ಕಷ್ಟ. ಜ್ಞೇಯ ವಿಜ್ಞೇಯ ದುರ್ವಿಜ್ಞೇಯ ಎಷ್ಟಿವೆ ಉಪಸರ್ಗಗಳು? ಪ್ರಿಫಿಕ್ಸ್ ಎಷ್ಟಿವೆ? ಏನೇನು ಎರಡು? ವಿ ಏನು? ವಿ ಏನು? ಹಾಂ, ವಿಶೇಷವಾಗಿ. ದು ಏನು? ಸೊ ಈಗ ವಿಶೇಷವಾಗಿ ತಿಳಿಯುವುದು ಬಹಳ ಕಷ್ಟವಾಗಿದ್ದಲ್ಲಿ ಹೌದೋ ದುರ್ವಿಜ್ಞೆ ಅಯಂ ಆತ್ಮ ಈ ಆತ್ಮನು ಗೊತ್ತಾಯ್ತೋ? ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗುವುದು ಭಾರಿ ಕಷ್ಟವಾಗಿದ್ದಲ್ಲಿ, ಒಂದು ವೇಳೆ ಹಾಗಾಗಿದ್ದಲ್ಲಿ, ಹಾಗಾದ್ರೆ ಹೇಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನೀವಂತೀರಿ ತಿಳ್ಕೊಳ್ಳೋದು ಹೊರತು ಮೋಕ್ಷ ಆಗುವುದಿಲ್ಲ ಅಂತೀರಿ, ತಿಳ್ಕೊಂಬೋದು ಭಾರಿ ಕಷ್ಟ ಅಂತೀರಿ. ಮತ್ತೆ ಹೆಂಗಪ್ಪ ತಿಳಿಯೋದು? ಕಥಂ ವಿಜ್ಞೇಯ, ಹೇಗೆ ತಿಳ್ಕೊಬೋದು? ಅಂತಾರೆ ತಥಾಪಿ ಉಪಾಯೇನ ಸುವಿಜ್ಞೇಯ. ಉಪಾಯದಿಂದ ತಿಳ್ಕೊಬೇಕಿದೆ, ಗೊತ್ತಾಗಲಿಲ್ಲ. ಉಪಾಯದಿಂದ ಸುಮ್ ಸುಮ್ಮನ ಅಲ್ಲ ರೀ, ಅಲ್ಲಿ ಗುಮ್ಮಾಗಿದೆ ಅಂತ ಹೆದರಿಸ್ತಾ ಇರ್ತಾಳೆ ಅಮ್ಮ, ನಾವು ಹೆದರ್ತಾ ಇರ್ತೀವಿ, ಅವಳು ಹೆದರಿಸ್ತಾ ಇರ್ತಾಳೆ, ಹೆದರ್ತಾ ಇರ್ತೀವಿ. ಒಂದು ದಿವಸ ಹಂಗೆ ಕರ್ಕೊಂಡೋಗಿ ನೋಡಲ್ಲ ಗುಮ್ಮ, ನಾನು ಹೆದರೋದೇ ಇಲ್ಲ. ಏ ಅಮ್ಮ ನಂಗೆ ಗೊತ್ತುಬಿಡು, ಈಗ ಏನಾಯಿತು? ಉಪಾಯೇನ ಉಪಾಯೇನ, ಏನು ಉಪಾಯ? ಅಮ್ಮ ಇಲ್ಲದೇ ಇದ್ದಾಗ, ಅಪ್ಪ ಇಲ್ಲದೇ ಇದ್ದಾಗ ಒಂದು ದೀಪ ತಗೊಂಡು ಹೋಗಿ, ಒಂದು ಕೋಲು ತಗೊಂಡು ಹೋಗಿ, ಧೈರ್ಯ ಮಾಡಿ, ಇದೆಲ್ಲ ಉಪಾಯ. ಆಮೇಲೆ ಒಳಗೆ ಹೋಗಿ ಕಾಲಿಟ್ಟು ಕೋಲಿನಿಂದ ತಿವಿದು ತಿವಿದು ಆ ನಂತರ ಬ್ಯಾಟ್ರಿ ಬಿಟ್ಟಾಗ ಗೊತ್ತಾಗ್ತದೆ. ಅದಕ್ಕೆ ಗಾದಿ ಸುರುಳಿಯನ್ನು ಇಟ್ಟು ಮೇಲಿನ ಕಂಬಳಿ ಹೊಚ್ಚಿರ್ತಾರೆ. ಓ ಸುವಿಜ್ಞೇಯ, ಕಥಂ ಸುವಿಜ್ಞೇಯ, ಉಪಾಯೇನ ಸುವಿಜ್ಞೇಯ. ಅದರದ್ದು ಮಗು ಹೇಳೋದಿಲ್ಲ, ಅದೇನು ಮಾಡ್ತದೆ ಹೇಳೋದಿಲ್ಲದು, ನಾನು ಏನೇನು ಉಪಾಯ ಮಾಡಿದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದ ಮಾತು ಹೇಳ್ತದೆ, ಅಮ್ಮ ನಂಗೆ ಗೊತ್ತು ಅದು ಯಾಕೆ ಗುಮ್ಮ ಇಲ್ಲ ಏನಿಲ್ಲ. ಇಲ್ಲಿ ಅಷ್ಟೇ ರೀ, ಈಗ ನಾವು ನೀವು ಕೂತ್ಕೊಂಡು ಏನು ಮಾಡ್ಲಿಕ್ಕತ್ತೀವಿ? ನಾವು ಒಂದು ಹೊಸ ಆತ್ಮ ತಂದ್ಕೊಳ್ಳೋಕೆ ನನ್ನ ಕಡೆ ಸಾಧ್ಯ ಇಲ್ಲ, ಹೊಸ ಆತ್ಮ ಪಡ್ಕೊಳ್ಳಿ ನಿಮ್ಮ ಕಡೆಯೂ ಸಾಧ್ಯ ಇಲ್ಲ. ಹೇಳ ನಾವು ಏನು ಮಾಡಿಕತ್ತೆ ಹೇಳು. ನಾನಾ ಉಪಾಯಗಳಿಂದ ನಮ್ಮನ್ನು ನಾವು ಬಿಡಿಸಿಕೊಳ್ಳಿಕತ್ತೇವೆ. ಅಂದರೆ ಉಪಾಯದಿಂದಲೇ ನೀನು ನಿನ್ನನ್ನು ಬೇರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ, ವಿನಃ ಪ್ರಾಕ್ಟಿಕಲ್ ಆಗಿ ಬೇರ್ಪಡಿಸ್ಕೊ ಹೋದರೆ ಸಾಯ್ತೀಯ. ಬಿಡಿಸಿಕೋ ಈ ಶರೀರದಿಂದ ನೀನು ಬಿಡುಗಡೆ ಆಗಪ್ಪ. ಪಿಶಾಚಿ ಅಂತಾರೆ, ಭೂತ ಪಿಶಾಚಿ ಅಂತಾರೆ, ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೂ ಉಪಾಯದಿಂದ ಬಿಡಿಸ್ಕೊಳ್ಳಿಕ್ಕಾಗ್ತದೆ, ಕನಸಿನ ಶರೀರದಿಂದ ಬಿಡಿಸ್ಕೊಳ್ಳಿಕ್ ಬರ್ತದೆ, ಈ ಶರೀರದಿಂದ ಬಿಡಿಸ್ಕೊಳ್ಳಿಕ್ ಬರ್ತದೆ ಉಪಾಯದಿಂದ. ಹೀಗೆ ಎಲ್ಲ ಬಂಧನಗಳಿಂದಲೂ ನಾನು ಉಪಾಯದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ನೀನು ಅನ್ಯತಾ ಹೋಗಿದ್ದಾದರೆ ದುರ್ವಿಜ್ಞೇಯ, ಬಹಳ ಕಷ್ಟ ಸಾಧ್ಯ. ಸಾಧ್ಯವೇ ಇಲ್ಲ ಅಂತ ಅರ್ಥ, ಕಷ್ಟ ಸಾಧ್ಯ ಅಂದರೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಈ ಶ್ಲೋಕ ಬರ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯ. ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ. ಕಸ್ಯೇಷ ಆತ್ಮ ವಿವೃಣುತೆ ತನು ಸ್ವಾಮಿ ನಾಯಮಾತ್ಮ ಪ್ರವಚನೇನ ಲಭ್ಯಃ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯಃ ತಸ್ಯೇಷ ಆತ್ಮ ವಿವೃಣುತೆ ತನು ಗುಂಸ್ವಾ ಅಯಂ ಆತ್ಮ ಪ್ರವಚನೇನ ನ ಲಭ್ಯ. ಚಲೋ ಬಂದ್ ಕರು ಆಜ್ ಕಾ ಕ್ಲಾಸ್ ಬಂದ್ ಕರು. ಪ್ರವಚನೇನ ನ ಲಭ್ಯ ಬೊಗಳ್ತಾರೆ ಉಪನ್ಯಾಸಕಾರರು. ಇವರು ಕೂತ್ಕೊಂಡು ಕೇಳ್ತಾರೆ ಉಪನಿಷತ್ತು ಹೇಳ್ತದೆ. ಈ ಎಲ್ಲರೂ ಏನು ಪ್ರವಚನಾದಿಗಳನ್ನ ಮಾಡ್ತಾರೋ ಈ ಪ್ರವಚನಾದಿಗಳಿಂದ ಆತ್ಮಜ್ಞಾನ ಸಾಧ್ಯವಿಲ್ಲ. ಬಹುನಾಶ್ರುತೇನ ಭಾರೀ ಪ್ರಮಾಣದಲ್ಲಿ ಶ್ರವಣ ಮಾಡಿದರೂ ಸಾಧ್ಯ ಇಲ್ಲ. ಪ್ರವಚನ ಮಾಡುವವರಿಗೆ ಪ್ರವಚನಕಾರರು ಅಂತೇನು ಕರಿತೀರಿ? ಸಾಕು, ನಾನು 100,000 ಪ್ರವಚನ ಮಾಡಿದ್ದೀನಿ ಆದ್ದರಿಂದ ಆತ್ಮಜ್ಞಾನ ಆಗಿದೆ. ತಪ್ಪು. ನಾನು 1,000 ಉಪನ್ಯಾಸ ಕೇಳಿದ್ದೀನಿ ಆದ್ದರಿಂದ ಆತ್ಮಜ್ಞಾನ ಆಗಿದೆ. ತಪ್ಪು. ಶ್ರವಣದಿಂದಲೂ ಆತ್ಮಜ್ಞಾನ ಆಗೋದಿಲ್ಲ, ಪ್ರವಚನಗಳನ್ನು ಮಾಡೋದ್ರಿಂದಲೂ ಆತ್ಮಜ್ಞಾನ ಆಗೋದಿಲ್ಲ. ಒಬ್ಬನಂತಾನೆ ಮೇಧಯಾ, ನೀವು ಕೇಳಿ ಎಲ್ಲ ಹೇಳ್ತೀನಿ. ಇಂಥದ್ದು ಜ್ಞಾಪಕ ಇಲ್ಲ ಅಂತ ಇಲ್ಲ. ಯಾವ ಉಪನಿಷತ್ತು, ಯಾವ ಶ್ಲೋಕ, ಯಾವ ಪ್ರಕ್ರಿಯೆ, ಏನು ಕೇಳ್ತಿರ ರಾಜಕ್ಕೂ ಕೇಳಿ, ನಾ ಹೇಳ್ತೀನಿ. ಅವನಿಗಂತೂ ಆತ್ಮಜ್ಞಾನ ಹಾಗೆ ಇಲ್ಲ. ನ ಬಹುನಾಶ್ರುತೇನ ಶ್ರವಣದಿಂದ ಸಾಧ್ಯ ಇಲ್ಲ. ಮತ್ತು ಹೆಂಗ್ರಿ, ಯಾರಿಗೆ ಸಾಧ್ಯ ಕೇಳಿ ಚಂದಿದೆ. ಯಮ ಏವ ಏಷ ವೃಣತಿ, ಯಾರು ಈ ಆತ್ಮನನ್ನೇ ಪ್ರೀತಿಸುತ್ತಾರೋ. ಹಾಂ, ನಚಿಕೇತ ಯು ಶುಡ್ ಬಿಕಮ್ ಅರ್ಜುನ್. ಅಲ್ಲಿ ಹೇಗೆ ಅರ್ಜುನ ಭಗವದ್ಗೀತೆಯೊಳಗೆ ಪಡೆದನೋ, ಹೇಗೆ ಈಗ ಕಠೋಪನಿಷತ್ತಲ್ಲಿ ನಚಿಕೇತ ಪಡಿತಾ ಇದ್ದಾನೋ, ಈ ನಚಿಕೇತನಂತ ನೀವು ಇರಬೇಕು. ಈ ನಚಿಕೇತನಂತ ನಾವಿರ್ಬೇಕು. ನಾವು ಹೆಂಗಿರ್ಬೇಕಂದ್ರೆ ಈ ನಚಿಕೇತನ ಹೆಂಗಿರ್ಬೇಕು, ಹೆಂಗಿದ್ದಾನವ ಅವನು. ಯಮ್ ಏವ ಏಷ ವೃಣುತಿ, ಆತ್ಮನನ್ನು ಹೊರತುಪಡಿಸಿ ಇನ್ನೊಂದು ಆವುದರಲ್ಲಿಯೂ ತನ್ನ ಪ್ರೀತಿಯನ್ನು ತೋರಿಸ್ತಿದ್ದ. ಬಿಡು ಯಮ, ನನಗೆ ಅದು ಬೇಡ. ಎಷ್ಟು ಪ್ರಲೋಭನೆ, ಎಷ್ಟು ಥರದ ಪ್ರಲೋಭನೆ. ವಿದೌಟ್ ಎನಿ ಮೀಸಲಾತಿ, ಯಾವ ಮೀಸಲಾತಿ ಇಲ್ಲದೇ ಎಲ್ಲ ಪ್ರಕಾರದ ಸೌಲಭ್ಯಗಳನ್ನು ಕೊಟ್ಬಿಟ್ಟ ಯಮ. ಆದರೆ ಇವನು ತಗ ಏನೇನು ಕೊಡ್ತೀಯ ಅದೆಲ್ಲ ನೀನೇ ಇಟ್ಕೋ, ಯಾಕೆ ಸುಮ್ಮನೆ ಟ್ರೆಜರಿ ಖಾಲಿ ಮಾಡ್ಕೋತೀಯ. ಇಷ್ಟೆಲ್ಲ ನೀನು ಕೊಡ್ತೀಯ ಅಂದ್ರೆ ಇಷ್ಟು ಟ್ರೆಜರಿ ನಿನ್ನ ಹತ್ರ ಇದೆ ಅಂತ ಆಯ್ತಲ್ಲ. ಮತ್ತು ಅಷ್ಟು ಕೊಟ್ಟರೆ ನೀ ಯಾಕೆ ಖಾಲಿ ಆಗ್ತೀಯ, ಬೇಡ ನೀನೇ ಇಟ್ಕೋ. ಮತ್ತೇನು, ನನಗೆ ಆತ್ಮನಲ್ಲಿ ಮಾತ್ರ ಆಸಕ್ತಿ ಇರೋದರಿಂದ ನನಗೇನನ್ನು ಕೊಡು, ಆತ್ಮಜ್ಞಾನವನ್ನು ಮಾತ್ರ ಕೊಡು ನನಗೆ. ಹೌದಾ? ಯಂ ಏವ ಏಷ ವೃಣುತೆ ತೇನ ಲಭ್ಯ, ಅವರಿಗೆ ಪ್ರಾಪ್ತವಾಗುತ್ತದೆ. ಹೇಗೆ ಪ್ರಾಪ್ತವಾಗ್ತದೆ? ತಸ್ಯೇಷ ಆತ್ಮ ಅವರವರ ಆತ್ಮನಂತೆ ಅವರವರಲ್ಲಿಯೇ ತನೂಗುಂ ಸ್ವಾಂ ವಿವೃಣುತೆ, ಸ್ವಾಂ ತನ್ನಂತೆಯೇ ತನೂಗುಂ ಎಲ್ಲ ಬಂಧನ ಕಳಚಿ ವಿವೃಣುತೆ ಅರಳುತ್ತಾನೆ, ಪ್ರಕಟವಾಗುತ್ತಾನೆ ಅಲ್ಲ, ಪ್ರಾಪ್ತನಾಗುತ್ತಾನೆ ಅಲ್ಲ. ಹೇಗೆ ಹೂವು ಇದ್ದಲ್ಲಿಯೇ ಇದ್ದಂತೆಯೇ ತನ್ನಷ್ಟಕ್ಕೆ ತಾನೇ ಅರಳುತ್ತದೆಯೋ. ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್. ಆತ್ಮ ಅರಳುತ್ತಾನೆ ಎಲ್ಲರಲ್ಲಿಯೂ ಕೂಡ. ಆತ್ಮ ಮೊಗ್ಗಿನಂತೆ ಮುದುಡಿ ಹೋಗಿರ್ತಾನೆ. ಆದರೆ ಯಾವಾಗ ಈ ಪ್ರಕಾರವಾದ ಉಪನಿಷತ್ತಿನ ಮಾರ್ಗದರ್ಶನ ಸಿಗುತ್ತದೋ ಆವಾಗ ಆ ಮೊಗ್ಗಿನಲ್ಲೇ ಹೂವಿದೆ, ಮೊಗ್ಗಿನಲ್ಲೇ ಹೂವಿದೆ. ಮೊಗ್ಗೆಲ್ಲಿದೆ? ಆ ಗಿಡದಲ್ಲೇ ಮೊಗ್ಗಿದೆ. ಗಿಡ ಎಲ್ಲಿದೆ? ಆ ಬೀಜದಲ್ಲಿಯೇ ಇದೆ. ಅಲ್ಲಲ್ಲಿ ಇರುವ ಆ ಸಸಿ, ಅಲ್ಲಲ್ಲಿ ಇರುವ ಆ ಮೊಗ್ಗು, ಅಲ್ಲಲ್ಲಿರುವ ಆ ಹೂವು, ಅಲ್ಲಲ್ಲೇ ಇರುವ ಆ ಕಾಯಿ, ಅಲ್ಲಲ್ಲೇ ಇರುವ ಆ ಹಣ್ಣು ತಾನು ತಾನಾಗಿ ಹೇಗೆ ಮೆಚೂರ್ ಆಗ್ತಾ ಹೋಗ್ತದೋ ಹಾಗೆ ನಾವೆಲ್ಲರೂ ಕೂಡ ಈ ಉಪನಿಷತ್ತಿನ ಮಾರ್ಗದರ್ಶನದಲ್ಲಿ ನಾವು ಅರಳುತ್ತಾ ಹೋಗ್ತೇವೆ. ವಿವೃಣತೆ ಸ್ವಾಂ ತನುಂ, ತನ್ನ ತನ್ನ ಬಂಧನಗಳನ್ನು, ತನ್ನ ತನ್ನ ಪ್ರತಿಬಂಧಕಗಳನ್ನು, ತನ್ನ ತನ್ನ ಅಡೆತಡೆಗಳನ್ನು ತಾನೇ ಕಳಚಿಕೊಂಡು ತೆರೆದುಕೊಂಡು ತನ್ನಂತೆಯೇ ತಾನೇ ಅರಳಿ ನಿಂತಿರ್ತಾನೆ. ಆರುಣನಾಗಿಬಿಟ್ಟ ಅವನಿಗೆ ದೇಶ ಕಾಲ ಉದ್ದ ಆಗಲ್ಲ. ಭಾಷಾ ಕೂಡೋದು, ಹೇಳೋದು, ನಡೆದೊಡೋದು ಇವಾವುಗಳು ಬಂಧಿಸಲಾರವು. ಇವ್ಯಾವು ಬಂಧಿಸಲಾರ? ದಟ್ ಈಸ್ ವಾಟ್ ಇಟ್ ಈಸ್. ನಮಗೆ ಯಾವಾಗ ಆಗ್ತದೆ? ಅದು ಯಾವಾಗ ಆಗ್ತದೋ ಆಗ್ತದೆ. ಆಗುವುದೇನು ಬಂತು? ಅದು ನೀವೇ ಇದ್ದ ಮೇಲೆ. ಆದರೂ ಉಪನಿಷತ್ತು ಹೆಂಗೆ ಹೇಳಿದ್ರೆ ಹೆಂಗೆ ನಮ್ಗೆ ಅನುಭವ ಬರಬೇಕಲ್ಲ. ಮತ್ತೆ ಬಂತು ನೋಡಿರಿ. ಇದಕ್ಕೆ ನಾಯಿ ಬಾಲ ಅಂತ ಕೇಳೋ ತೇಡ ತೇಡ. ಅದೇ ಅನ್ಯಥಾ ಬುದ್ಧಿ ಆಚೆ ಈಚೆಗೆ ಹೋಗದಂತೆ ನಿಲ್ಲಿಸ್ಬೇಕದು. ಅದು ಅದೇ ಅದು ಅದೇ ಅದರಂತೆಯೇ ಅದಾಗಿಯೇ ಅದೇ ನಾನು ಎನ್ನುವ ನಿಶ್ಚಿತವಾದ ನಿಲುವಿನಲ್ಲಿ ಅರಳಿಬಿಡ್ತದೆ. ಇನ್ನೊಂದು ಜಿಜ್ಞಾಸ ಮಗ್ಗು ಹೂವಾಗಿ ಅರಳುತ್ತದೆ. ಏಕೆಂದರೆ ಮೊಗ್ಗಿನ ಮುಂದಿನ ವಿಕಾರವೇ ಅರಳುವಿಕೆ. ಅರಳಿದ ಹೂವೇ ಕಾಯಿ ಆಗ್ತದೆ. ಏಕೆಂದರೆ ಆ ಅರಳುವಿಕೆಯ ಮುಂದಿನ ಪ್ರಕ್ರಿಯೆ ಕಾಯಿ ಆಗ. ಹಾಗಾದ್ರೆ ನಿಮ್ಮ ಆತ್ಮ ಮೊದಲು ಮುದುಳಿದ್ದ, ಆನಂತರ ವಿಕಾರಗೊಂಡು ಏನಾಗ್ಬಿಟ್ಟ? ಅವನು ಆತ್ಮ ಆಗಿಬಿಟ್ಟ. ಅರಳುವಿಕೆ ಆತ್ಮ ಅಂದರೆ ಅವಿಕಾರಿ ಆತ್ಮನೋ ಏನು ವಿಕಾರಿ ಆತ್ಮನೋ ನೋಡ್ರಿ. ಅವಿಕಾರಿ ಆತ್ಮ ಅಂತ ಕಂಠಪಾಠ ಮಾಡಿ ಹೇಳಿಬಿಟ್ರಿ. ಅವಿಕಾರಿ ಆತ್ಮ ಅಂದ್ರೆ ಏನು? ಯಾವ ವಿಕಾರಕ್ಕೂ ಒಳಪಡದೇ ಇರುವ ಆತ್ಮನಿಗೆ ಯಾವ ವಿಕಾರಗಳು ಇಲ್ಲ ಅಂದರೆ ಮತ್ತೆ ನೀವು ಹೇಗೆ ಪ್ರಯೋಗಿಸಿದ್ರಿ ಶಬ್ದವನ್ನು? ಯಾವ ಶಬ್ದವನ್ನು? ಹೂ ಮೊಗ್ಗು ಹೂವಿನಂತೆ, ಮೊಗ್ಗು ಹೂವಾಗಿ ಅರಳಿದಂತೆ ಜೀವಾತ್ಮ ಬ್ರಹ್ಮನಾಗಿ ಏನಾಗ್ಬಿಡ್ತಾನೆ? ಅರಳಿಬಿಡ್ತಾನೆ. ಅದಕ್ಕೆ ನಾನು ಮುಂದೆ ಶಬ್ದ ಹಾಕಿದೆ ಜೀವ ಮೊಗ್ಗು ಹೂವಾಗಿ ಅರಳಿದಂತೆ ಇಲ್ಲಿ ಜೀವಾತ್ಮನು ಬ್ರಹ್ಮನಾಗಿ ಅರಳುತ್ತಾನೆ. ಅಂದರೆ ಇದು ಒಂದು ಕೂಡ ಒಂದು ಭಾವಸೂಚಕ. ಅವನು ಮಲ್ಲೇಶ್ ಬಂದನ. ಇದೊಂದು ಭಾವಸೂಚಕ, ನಾವು ಅದನ್ನೇ ಹಿಡಿಬಾರದು. ಅದು ಏನೋ ಸೂಚಿಸ್ತದೆ, ಅದಕ್ಕೇನೊಂದು ವಿವಕ್ಷ ಇದೆ. ಆ ವಿವಕ್ಷಾದ ಕಡೆಗೆ ನಾವು ಹೋಗ್ಬೇಕು. ಗೊತ್ತಲ್ಲ ವಿವಕ್ಷ ಅಂದ್ರೇನು? ವಕ್ತುಂ ಇಚ್ಛ, ಹೇಳೋದೇನೋ ಹೇಳಿಬಿಡ್ತದೆ, ಅದ್ರ ಹಿಂದೆ ಗಂಭೀರವಾದ ಬೇರೆ ಅರ್ಥವೇ ಇರ್ತದೆ. ಅದಕ್ಕೆ ವಿವಕ್ಷ ಅಂತ ಕರೀತಾರೆ. ವಕ್ತುಂ ಇಚ್ಛ ವಿವಕ್ಷ. ಏನು ಇಚ್ಛ ಅದ? ಏನಂದ್ರೆ ಇಲ್ಲಿ ಅರಳುವ ಯಾವ ವಿಕಾರ ಪ್ರಕ್ರಿಯೆ ಇಲ್ಲ. ನೀವು ಪ್ರಕ್ರಿಯೆ ಅಥವಾ ವಿಕಾರ ಅನ್ನುವ ಶಬ್ದದಂತೆ ಹೇಳಿ ಅದೇ ಶಬ್ದವನ್ನು ಪ್ರಯೋಗಿಸಿ ವಿಡ್ರಾ ಮಾಡ್ಕೋಬೇಕದು. ಮೊದಲು ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಿದ್ರೆ ಅದೇ ಶಬ್ದವನ್ನು ಮತ್ತೊಂದು ಸಲ ಉಪಯೋಗ ಮಾಡಿ ಅದನ್ನು ವಿಡ್ರಾ ಮಾಡ್ಕೊಬೇಕು. ದಿಸ್ ಇಸ್ ಮೆಥಡಾಲಜಿ. ನಿಮಗೆ ಶಬ್ದಗಳನ್ನು ಪ್ರಯೋಗಿಸಲಿಕ್ಕೆ ಎಷ್ಟು ಗಟ್ಟಿತನ ಇದೆಯೋ ಆ ಪ್ರಯೋಗಿಸಿದ ಶಬ್ದಗಳನ್ನು ಮತ್ತೆ ಮರಳಿ ತಗೊಳ್ಳುವಂಥ ಶಕ್ತಿನೂ ಇರಬೇಕು ನಿಮಗೆ. ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಡೀಷನ್ ಹಾಕ್ಕೊಡ್ತದೆ. ಹೌದು ಬಿಡಪ್ಪ, ಅದು ಹೂವಿನಂಗಂತೆ, ನನಗಂತೂ ಕಮಲದ ಹೂವು ಭಾರಿ ಇಷ್ಟ. ಸೊ ಅದು ಕಮಲದ ಹೂವು ಹಂಗೆ ಅರಳುತ್ತದೋ ಏನು ಗುಲಾಬಿ ಹೂವಿನಂಗೆ ಅರಳುತ್ತದೋ ನೋಡಬೇಕಾಗಿದೆ ಒಂದು ದಿವಸ. ಅದು ಯಾವಾಗ ಅರಳುತ್ತದೋ ಅವಾಗ ನಿಂಗೆ ಹೇಳ್ತೀನಿ. ನೀ ಏನಾಗ್ಬಿಟ್ಟೀಗ ಕಂಡೀಷನ್ ಆಗಿಬಿಟ್ಟು. ಕಂಡೀಷನ್ ಯಾಕಾದಿ? ಆ ಶಬ್ದನ ಯಾರು ಪ್ರಯೋಗ ಮಾಡಿದ್ರು ಅವ್ರಿಗೆ ಶಬ್ದ ವಾಪಸ್ ಹೆಂಗೆ ತೊಗೋಬೇಕು ಗೊತ್ತಿಲ್ಲ. ನಮ್ಗೆಲ್ಲ ಶಬ್ದಗಳು ಹಾಗೆ, ತಂದೆ ಅಂತೀವಿ, ತಾಯಿ ಅಂತೀವಿ, ಗಂಡ ಅಂತೀವಿ, ಹೆಂಡತಿ ಅಂತೀವಿ, ಮಕ್ಕಳು ಅಂತೀವಿ, ದೊಡ್ಡ ಮಗ ಅಂತೀವಿ, ಸಣ್ಣ ಮಗಳು ಅಂತೀವಿ, ವ್ಯವಹಾರ ಕೊಟ್ಟೆ ಅಂತೀವಿ. ಯಾರು ಯಾರಿಗೆ ಕೊಟ್ಟರು ವಿಚಾರ ಮಾಡಿರಿ. ಏನು ಕೊಟ್ಟಿವಿ ನಾವು? 50 ರೂಪಾಯಿ ಕೊಟ್ಟಿವಿ ರೀ. 50 ರೂಪಾಯಿ ಏನು 50 ರೂಪಾಯಿ ಕೊಟ್ಟು ಎಂದ್ರೆ ಅದು ನಿನ್ನ ಹತ್ರ ಇಲ್ಲ ಅಂತ ಅಂತ ಅಷ್ಟು ಹೌದಲ್ಲ. ನಿನ್ನ ಹತ್ರ ಇಲ್ಲ ಅಂತ ಅದನ್ನು ಕೊಟ್ಟಿ ಅಂತ ನೀನು ಹೇಳ್ತಾ ಇದ್ದೀಯ ಅಷ್ಟೇ. 50 ರೂಪಾಯಿ ಒಳಗಿಟ್ಕೊಂಡು ಕೊಟ್ಟೆ ಅಂತ ಯಾರಿಗೂ ಹೇಳ್ತೀಯ? ಹಾಗಾದ್ರೆ ಕೊಟ್ಟದ್ದೇನು ನೀನು? ಎಲ್ಲ ಕೊಟ್ಟಂತೆ. ಅವನು ತಗೊಂಡಲ್ಲ, ತಗೊಂಡಂತೆ. ಎಲ್ಲ ವ್ಯವಹಾರಗಳು ಇವು ವ್ಯವಹಾರಗಳು ಅಂತ್ಯಕಂತೆಗಳ ಸಂತೆ. ಎಲ್ಲೆಲ್ಲಿಯೂ ಏನೂ ಇಲ್ಲಿ ಸತ್ಯಾಂಶ ಇಲ್ಲಂತೆ. ನಿಶ್ಚಿಂತೆಯಾಗಿ ನೀ ಇರಬೇಕಂತೆ. ಆದರೆ ಯಾರು ನಿಶ್ಚಿಂತರಾಗಿರೋದಿಲ್ಲ, ಅವ್ರವ್ರದ್ದು ಅವ್ರವ್ರದೇ ಚಿಂತೆಯೊಳಗೆ ಒಳಗಾಡ್ತಿರ್ತಾರೆ. ಪ್ರಕ್ರಿಯೆ ಹೇಳ್ತಾ ಇದ್ದೇನೆ ನಿಮಗೆ. ಪ್ರಕ್ರಿಯೆ ಹೇಗಿರ್ತದೆ ಮೆಥಡಾಲಜಿ ಅಂದರೆ ಟೀಚಿಂಗ್. ಪ್ರಕ್ರಿಯೆ ಅಂದ್ರೇನು? ಟೀಚಿಂಗ್ ಮೆಥಡಾಲಜಿ, ಇದಕ್ಕೆ ಪ್ರಕ್ರಿಯೆ ಅಂತ ಕರೀತಾರೆ. ಟೀಚಿಂಗ್ ಹೇಗೆ ಆಚಾರ್ಯರು ಈ ವಿಷಯವನ್ನು ತಿಳಿಸಿ ಹೇಳಿಕೊಡಬೇಕು ಅನ್ನೋದಕ್ಕೆ ಒಂದು ಕ್ರಮ ಇರ್ತದೆ. ಆ ಕ್ರಮಕ್ಕೆ ಒಂದು ಎರಡು ಉದಾಹರಣೆ ಕೊಟ್ಟೆ ನಿಮಗಷ್ಟೇ. ಏನು ಉದಾಹರಣೆ? ನೀನೊಂದು ಶಬ್ದವನ್ನು ಪ್ರಯೋಗ ಮಾಡ್ತೀಯ, ಆ ಪ್ರಯೋಗ ಮಾಡಿದ ಶಬ್ದವನ್ನು ವಾಪಸ್ ತಗೊಳಕ್ಕೆ ನಿಂಗೆ ಗೊತ್ತಿಲ್ಲ. ಸೊ ನಮ್ಮ ಮುತ್ತಾತ ಒಂದ್ಸಲ ಪ್ರಯೋಗ ಮಾಡಿದರು ಪರಮಾತ್ಮ, ಅವ್ರು ಪ್ರಯೋಗ ಮಾಡಿದರು. ನಮ್ಮ ತಾತ ಅದನ್ನು ಪ್ರಯೋಗ ಮಾಡಿದರು ಪರಮಾತ್ಮ. ನಮ್ಮಪ್ಪ ಅದನ್ನು ಪ್ರಯೋಗ ಮಾಡಿದ ಪರಮಾತ್ಮ. ನಮ್ಮವ್ವ ಅದನ್ನು ಪ್ರಯೋಗ ಮಾಡಿದ ಪರಮಾತ್ಮ. ಓಣ್ಯಾಗಿನವರು ಸಮಾಜದವರು ಎಲ್ಲರೂ ಪ್ರಯೋಗ ಮಾಡಿದರು ಪರಮಾತ್ಮ. ಇವರೆಲ್ಲ ಪ್ರಯೋಗ ಮಾಡಿದರೆ ವಿನಃ ಪ್ರಯೋಗ ಮಾಡಿದ ಶಬ್ದಗಳನ್ನು ವಾಪಸ್ ತಗೊಳ್ಳೋದು ಇವರಿಗೆ ಗೊತ್ತಿದ್ದಿಲ್ಲ. ಹೀಗಾಗಿ ಮುತ್ತಾತನಿಂದ ತಾತ ಕಂಡೀಷನ್ ಆದ, ತಾತನಿಂದ ಅಪ್ಪ ಕಂಡೀಷನ್ ಆದ, ಅಪ್ಪನಿಂದ ಮಗ ನಾನು ಕಂಡೀಷನ್ ಆದೆ, ನಾನು ನನ್ನ ಮಕ್ಕಳನ್ನು ಕಂಡೀಷನ್ ಮಾಡುವಂತ ಹೆಂಗೆ ಬಿಡ್ತೀನಿ? ಅವರಿಗೂ ಕಂಡೀಷನ್ ಮಾಡ್ತೀನಿ. ನೋಡು ಹೋಲ್ ಲೈಫ್ ಸ್ಟೈಲ್ ನೋಡು, ನಾವೆಲ್ಲರೂ ಅನೇಕ ಪ್ರಕಾರದ ಕಂಡೀಷನ್ ಅದ. ಒಂದ್ಬಿಡಿ ದಾರ ಕಟ್ಸ್ಕೊಂಡ್ರೆ ನಿನ್ನೆ ಒಂದು ಕ್ಷಣಿಕವಾದ ಕಂಡೀಷನ್ ಏನು? ನಾನು ಭಕ್ತ, ನಾನು ಭಕ್ತ, ಈಗ ನಾನು ಅಭಿಷೇಕ ಮಾಡಬೇಕು, ಇಷ್ಟಕ್ಕಾಗಿ ನನ್ನನ್ನು ನಾನು ಕಮಿಟ್ ಮಾಡ್ತೇನೆ, ನನ್ನ ಹೆಸರು ಹೀಗಿದೆ ಅಂತ ಹೇಳ್ಕೊಂಡು ಕಂಡೀಷನ್ ಹೋಗ್ಕೋದೆ. ಕಂಡೀಷನ್ ಹೋದಲ್ಲ ಅದು. ಅಂದರೆ ಕಟ್ಟಕ್ಕಿಂತ ಮುಂಚೆ ನೀ ಅಭಕ್ತ, ಕಟ್ಟಕ್ಕಿಂತ ಮುಂಚೆ ನೀ ಭಕ್ತ ಇದ್ದಿದ್ದಿಲ್ಲ, ಈಗ ಕಟ್ಟಿದಾಗ ನೀ ಭಕ್ತ, ಆಮೇಲೆ ಅದನ್ನು ಬಿಚ್ಕೊಂಡ್ಬಿಟ್ಟೆ ಅಂದರೆ ಮತ್ತೆ ಭಕ್ತ ಹೋಗ್ಬಿಟ್ಟ. ನಾನು ಕಟ್ಸೋಳು ಎಲ್ಲರೂ ನೋಡ್ತಾ ಇದ್ದೆ, ಅವರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಕಟ್ತೇವೆ ಅಂತ ಬಂದ ಕಟ್ಟಪ್ಪ. ನೌ ಐ ಆಮ್ ಟ್ರೈಂಗ್ ಟು ಡ್ರೈವ್ ಯು ಎಟ್ ಒನ್ ಪಾಯಿಂಟ್. ಎಲ್ಲಿ ಅಂತಂದರೆ ಯಾವ ಕಡೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ನಾವು ಪ್ರತಿಯೊಬ್ಬರು ಪ್ರತಿ ಕ್ಷಣವು ವ್ಯವಹಾರದಲ್ಲಿ ಎಷ್ಟು ಥರದ ಕಂಡೀಷನ್ಸ್ಗಳನ್ನು ಬೆಳೆಸ್ಕೊಂಡಿವಿ. ಇವಷ್ಟು ಕಂಡೀಷನ್ ಏನಾಗಬೇಕು? ಡಿಕಂಡೀಷನ್ ಆಗಬೇಕು. ಅರ್ಥ ಆಗಿಲ್ಲ. ಇವಷ್ಟು ಕಂಡೀಷನ್ ಏನಾಗಬೇಕು? ಡಿಕಂಡೀಷನ್. ಆ ಡಿಕಂಡೀಷನಿಂಗ್ ಮೆಥಡಾಲಜಿ ಇದಲ್ಲ, ಅದನ್ನು ನಾವು ಇಲ್ಲೇನು ಕರಿತೀವಿ, ಸಂಪ್ರದಾಯ ಅಂತ ಕರಿತೀವಿ. ಅದೇ ಆ ಸಂಪ್ರದಾಯದಲ್ಲಿ ಬಂದವರಿಗೆ ಗೊತ್ತಿರ್ತದೆ. ಶಬ್ದಗಳನ್ನ ಪ್ರಯೋಗ ಮಾಡ್ತಾ ಮಾಡ್ತಾ ಇದ್ದಂತೆ ಜರ್ರಂತ ವಾಪಸ್ ತೊಗೊಂಡ್ಬಿಡ್ತೀವಿ ನಾವು. ಇನ್ನೇನು ನೀ ಅದ್ರೊಳಗೆ ಸಿಕ್ಕಾಕೊತ್ತಿ ಅಂತ ಗೊತ್ತಾಗೋದ್ರೊಳಗಾಗಿ ವಾಪಸ್ ತೊಗೊಂಡ್ಬಿಟ್ಟಿರ್ತೇವೆ. ನೀ ಸಿಕ್ಕಾಕೊಳ್ದಿಲ್ಲ ಅದ್ರ ಬಗ್ಗೆ ನೋಡ, ನೀ ಪರೀಕ್ಷೆ ಮಾಡ್ತಿರ್ಬೇಕು. ದಿನಕ್ಕೆ ಒಂದು 10 ಸಲ ಆದರೂ ನಿಂಗೆ ಸಿಗ್ತಾವಂತ ಪಾಯಿಂಟ್ ಪರೀಕ್ಷೆ ಮಾಡಿ. ಸೊ ಈ ಶಾಸ್ತ್ರ ವಾಕ್ಯಗಳು, ಈ ಶಾಸ್ತ್ರ ಶಬ್ದಗಳು ಹೇಗಿವೆ ಅಂತಂದರೆ ಆ ಮೆಥಡಾಲಜಿಯಲ್ಲಿ ನಮಗೆ ಲಭ್ಯವಾಗಿರ್ತದೆ. ಅದನ್ನು ಹೇಗೆ ನಾವು ನಿವೃತ್ತ ಮಾಡ್ಕೋಬೇಕು ಅಂಥೇಳಿ ಇಲ್ಲಿ ನಿಮ್ಮ ಎದುರಿಗೆ ಉದಾಹರಣೆ ಇದೆ. ಏನು ಅಂತಂದರೆ, ತನುಗುಂ ಸ್ವಾಮ್ ವಿವೃಣತೆ, ತಾನು ಏನೇನನ್ನು ತಾನು ತಾನು ತಾನು ತಾನು ಎಂದು ಅಂದುಕೊಂಡಿದ್ದನೋ ಅವಷ್ಟು ತನುಗುಂ ಅವಷ್ಟು ಉಪಾಧಿಗಳಿಂದ ಆತ್ಮ ವಿವೃಣತೆ, ಆತ್ಮನು ಹೊರಬರುತ್ತಾನೆ, ಅರಳುತ್ತಾನೆ. ಅಂಥವನಿಗೆ ಮಾತ್ರ ಆತ್ಮಜ್ಞಾನ ಸಾಧ್ಯ. ನಾಯಮಾತ್ಮ ಪ್ರವಚನೇನ ಅನೇಕ ವೇದ ಸ್ವೀಕರಣೇನ ಲಭ್ಯ ಜ್ಞೇಯ ನಾಪಿ ಮೇಧಯ ಗ್ರಂಥ ಅರ್ಥ ಧಾರಣ ಶಕ್ತಿಯ. ಅಯಮಾತ್ಮ ಪ್ರವಚನೇನ, ಅಯಮಾತ್ಮ ಪ್ರವ ಅನೇಕ ವೇದ ಸ್ವೀಕರಣೇನ ನ ಲಭ್ಯ. ಈ ಆತ್ಮನನ್ನು ಎರಡು ಅರ್ಥ ಮಾಡಿಕೊಡ್ರಿ. ಅನೇಕ ವೇದ ಸ್ವೀಕರಣೇನ ಅಂತಂದರೆ ಕರ್ಮ ಜ್ಞಾನ ಸಮುಚ್ಚಯ, ವೇದಗಳು ಮತ್ತು ವೇದಾಂತ ವಿಷಯಗಳನ್ನು ಸಮುಚ್ಚಯ ಮಾಡುವುದರಿಂದ, ಮಿಶ್ರಣ ಮಾಡುವುದರಿಂದ, ಕರ್ಮಜ್ಞಾನ ಸಮುಚ್ಚಯ ಮಾಡೋದರಿಂದ ನ ಲಭ್ಯ. ಆ ಅರ್ಥ ಹೆಂಗೆ ಬರ್ತದೆ ಸ್ವಾಮಿ? ಇಲ್ಲಿ ಬರ್ತದೆ, ಏಕೆಂದರೆ ಮುಂದಿನ ಶಬ್ದ ಹಾಕ್ತಾರೆ ಅನೇಕ ವೇದ ಸ್ವೀಕರಣೇನ. ಎಲ್ಲ ಉಪನಿಷತ್ತುಗಳು ಒಂದಿಲ್ಲ ಒಂದು ವೇದಗಳಿಗೆ ಸೇರಿದ್ದೇ ಆಗಿದೆ. ಎಲ್ಲ ಉಪನಿಷತ್ತುಗಳು ಅಂದರೆ ನಾವು ಅಧ್ಯಯನಕ್ಕೆ ಇಟ್ಕೊಂಡಿರುವಂಥ ಉಪನಿಷತ್ತುಗಳೆಲ್ಲ ಒಂದಿಲ್ಲ ಒಂದು ವೇದಗಳಿಗೆ ಸೇರಿದ್ದೇ ಆಗಿದೆ, ಹೌದಾ? ಅಂದಮೇಲೆ ಅನೇಕ ವೇದ ಯಾಕೆ ಸ್ವೀಕಾರ ಮಾಡಬಾರ್ದು, ಎಲ್ಲ ವೇದಗಳನ್ನು ಯಾಕೆ ಸ್ವೀಕಾರ ಮಾಡಬಾರ್ದು? ಹೌದು, ಎಲ್ಲ ವೇದಗಳನ್ನು ಸ್ವೀಕಾರ ಮಾಡಿದ್ರೆ ಏನು ತಪ್ಪಿಲ್ಲ. ಆದರೆ ವೇದಗಳಲ್ಲಿಯ ಕರ್ಮಾಂಗವನ್ನು ಮತ್ತು ವೇದಾಂತದಲ್ಲಿಯ ಜ್ಞಾನಾಂಗವನ್ನು ಮಿಶ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಅರ್ಥ ಬರ್ತದೆ, ಕರ್ಮಾಂಗವನ್ನು ಜ್ಞಾನಾಂಗವನ್ನು ಮಿಶ್ರ ಯಾಕೆ ಬರೋದಿಲ್ಲ? ಕರ್ಮದ ಲಕ್ಷ್ಯವೇ ಬೇರೆ, ಜ್ಞಾನದ ಲಕ್ಷ್ಯವೇ ಬೇರೆ. ಕರ್ಮದ ಲಕ್ಷ್ಯ ಇದು ಕಾಲಾಂತರ ದೇಶಾಂತರ ಫಲಪ್ರಾಪ್ತಿ, ಕಾಮ ಬಯಕೆ ಇಚ್ಛೆಗಳನ್ನು ತೀರಿಸಿಕೊಳ್ಬೇಕಾದಂತಹ ಮಾರ್ಗ ಕರ್ಮಕಾಂಡದ ಮಾರ್ಗ. ಇದು ಇದ್ದದ್ದನ್ನು ಬಿಟ್ಟುಕೊಟ್ಟು ವೈರಾಗ್ಯ ಸಾಧನೆಯಿಂದ ಮೋಕ್ಷವನ್ನು ಹೊಂದುವಂಥದ್ದು ಇದು ಮಾರ್ಗ, ಜ್ಞಾನ ಮಾರ್ಗ. ಅದನ್ನು ಫಲದ ದೃಷ್ಟಿಯಲ್ಲಿ ಎರಡರಲ್ಲಿ ವಿರೋಧ ಇರೋದರಿಂದ ಎಷ್ಟು ವಿರೋಧ ಇದೆ, ತದ್ವಿರುದ್ಧವಾಗಿದೆ. ಕತ್ತಲೆ ಬೆಳಕಿನಷ್ಟು ವಿರೋಧ ಇದೆ. ಆದ್ದರಿಂದಾಗಿ ಇವನು ಎರಡೂ ಬೆರೆಸಬಾರ್ದು. ಅಧಿಕಾರಿ ಇವರು ಹೇಳ್ತಾರೆ ಶಬ್ದ ಏನು, ನ ಲಭ್ಯ ಅನೇಕ ವೇದ ಸ್ವೀಕರಣೇನ ನ ಲಭ್ಯ ಸ್ವೀಕರಣೇನ ನ ಎಲ್ಲಿಂತಂದ್ರೆ ಹೇಳ್ರಿ, ಮೊಟ್ಟ ಮೊದಲಿಗಿದೆ ನೋಡು, ಆ ಮೊದಲು ಇದ್ದುದನ್ನು ಇಲ್ಲಿ ತಗೊಂಬರೋದು. ಅಯಂ ಆತ್ಮ ಪ್ರವಚನೇನ ಅನೇಕ ವೇದ ಸ್ವೀಕರಣೇನ ನ ಲಭ್ಯ. ಲಭ್ಯ ಶಬ್ದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ನ ಜ್ಞೇಯ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೋಗ್ಲಿ ಬಿಡಿ, ನಾವು ನಾವು ಓದಿದ್ದನ್ನು ಕೇಳಿದ್ದನ್ನು ಮಾಡಿದ್ದನ್ನು ಎಲ್ಲ ಜ್ಞಾಪಕದಲ್ಲಿ ಇಟ್ಕೋತೀವಿ. ನ ಮೇಧಯ, ಏನಪ್ಪ ಅಂದರೆ ನಾನು ಆತ್ಮ ಅನ್ನೋದನ್ನು ನೆನಪು. ಈ ನೆನಪು ಇಟ್ಕೊಂಡವ್ರು ಹಣೆ ಬರ ಹೆಂಗೆ ಅದ ಕೇಳ್ರಿ. ಬರ್ತಾರೆ ಸ್ವಾಮೀಜಿ, ಕೇಳ್ತಾರೆ ಸ್ವಾಮೀಜಿ ನೀವು ಎಲ್ಲಿ ತನಕ ಉಪನ್ಯಾಸ ಮಾಡ್ತಿರ್ತೀರೋ ಅಲ್ಲಿವರೆಗೂ ನಾವು ಆತ್ಮ ಅನ್ನೋದು ಭಾರಿ ಸ್ಪಷ್ಟ ಆಗಿರ್ತದೆ. ಆಮೇಲೆ ಅದು ಜ್ಞಾಪಕ ಬರೋದಿಲ್ಲ. ಇಲ್ಲಿಂದ ಹೊರಗೆ ಹೋದ್ಮೇಲೆ ವ್ಯವಹಾರದಲ್ಲಿ ಅದು ಜ್ಞಾಪಕಕ್ಕೆ ಬರೋದೇ ಇಲ್ಲ. ಯಾಕೆ ಹೀಗೆ ಹೇಳ್ತಾರೆ, ಅವ್ರೇನು ಅಂದ್ಕೊಂಡಿರ್ತಾರೆ ಅಂತಂದರೆ ನಾನು ಆತ್ಮ ಅನ್ನೋದನ್ನು ನೆನಪಿಟ್ಕೊಳ್ಳೋ ವಿಷಯ ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಅದು ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಕ್ಲಾಸ್ ಬಿಟ್ಟು ಇನ್ನೊಂದು ಏನು ಮಾಡೋಂಗಿಲ್ಲ, ಅಲ್ಲ ಹಾಗೂ ಸಾಧ್ಯ ಇಲ್ಲ. ವ್ಯವಹಾರದಲ್ಲಿ ಏನೆಲ್ಲ ನಡಿಬೇಕಾಗಿರ್ತದೆ, ಹೌದಾ? ಅದನ್ನು ಅಪಿ ಮೇಧಯ ಅದನ್ನು ಹೇಳಿಬಿಡ್ತಾರೆ. ಗ್ರಂಥ ಅರ್ಥ ಧಾರಣ ಶಕ್ತಿಯ, ಗ್ರಂಥ ಅರ್ಥ ಧಾರಣ, ಗ್ರಂಥಾರ್ಥವನ್ನು ಧರಿಸುವ ಶಕ್ತಿ. ಆಹ್, ಯಾರಿಗೆ ಆ ಶಕ್ತಿ ಇದೆಯೋ ಅವರಿಗೆ ಆತ್ಮ ಸಿಗ್ತದೋ? ನ, ಅವರಿಗೆ ಆತ್ಮಪ್ರಾಪ್ತಿ ಸಾಧ್ಯ ಇಲ್ಲ. ನ ಬಹುನಾಶ್ರುತೇನ, ಮುಂದಿನ ವಾಕ್ಯ ಭಾಷ್ಯ, ನ ಬಹುನಾಶ್ರುತೇನ ಕೇವಲೇನ, ಕೇವಲ ಶ್ರವಣದಿಂದ ಸಾಧ್ಯವೋ? ಶ್ರವಣದಿಂದ ಖತಂ? ಏನೇನು ಮುಗಿಸಿದ್ರಪ್ಪ, ತತ್ವಬೋಧ ಮುಗಿಸಿದ್ವ್ಯಾ, ಆತ್ಮಬೋಧ ಮುಗಿಸಿದ್ವ್ಯಾ, ಭಜಗಿಂದ ಮುಗಿಸಿದ್ವ್ಯಾ, ಎಲ್ಲ ಮುಗಿಸೋದು ಹೊಂಟಿ ನಾವು. ಮುಗಿಸೋದಂದ್ರೇನು, ಖತಂ? ನಾವು ಕೇಳಿಬಿಟ್ವಿ, ಹ್ಞೂ, ನಾವು ಕೇಳಿ ಬಿಟ್ವಿ. ಕೇಳಿದ್ವ್ಯಾ? ಬಿಟ್ಬಿಟ್ವಿ. ಹಾಂ, ನ ಬಹುನಾಶ್ರುತೇನ, ಈ ಪ್ರಕಾರವಾದ ಶ್ರವಣ ಮಾತ್ರದಿಂದಲೇ ಸಾಧ್ಯವಿಲ್ಲ. ಕೇನ ತರ್ಹಿ ಲಭ್ಯ ಇತಿ ಉಚ್ಯತೆ, ಕೇನ ತರ್ಹಿ ಲಭ್ಯ ಇತಿ ಉಚ್ಯತೆ. ಹಾಗಾದ್ರೆ ಇನ್ನು ಯಾವ ರೀತಿಯಲ್ಲಿ ನೀವು ಆತ್ಮ ತಿಳ್ಕೊಬೋದು ಹೇಳ್ತೇವೆ, ಕೇಳಿ. ಯಂ ಇವ ಸ್ವಂ ಆತ್ಮಾನಂ ಈಶ ಸಾಧಕ ವೃಣುತಿ ಪ್ರಾರ್ಥಯತೆ ತೇನೈವ ಆತ್ಮ ವರಿತ್ರ ಸ್ವಯಂ ಆತ್ಮ ಲಭ್ಯ ಜ್ಞಾಯತೆ ಇತ್ಯೇತತ್ ನಿಷ್ಕಾಮಸ್ಯ ಆತ್ಮಾನಮೇವ ಪ್ರಾರ್ಥಯತಃ ಆತ್ಮನ್ಯೇವ ಆತ್ಮ ಲಭ್ಯತೆ ಇತ್ಯರ್ಥಃ. ಕಥಂ ಲಭ್ಯತೆ ಇತಿ ಉಚ್ಯತೆ ತಸ್ಯ ಆತ್ಮಕಾಮಸ್ಯ ಏಷ ಆತ್ಮ ವಿವೃಣುತಿ ಪ್ರಕಾಶಯತಿ ಪಾರಮಾರ್ಥಿಕೀ ತನುಂ ಸ್ವಾಂ ಸ್ವಕೀಯಾಂ ಸ್ವಯಾಥಾತ್ಮ್ಯಂ ಇತ್ಯರ್ಥಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜಿ ಕೀ. ಈ ಕೈ ಮುಗಿಯೋದ ನೋಡ್ರಿ, ಪೂಜ್ಯ ಸ್ವಾಮೀಜಿ ಹೇಳ್ತಾರೆ ಇವು ಬೆರಳುಗಳ ತುದಿಯವಲ್ಲ, ಇವು ಜೋಡಿಸಿದಾಗ ಮಾತ್ರ ನಮ್ಮಲ್ಲಿ ಪ್ರಾಣಿಕ್ ಶಕ್ತಿ ಕೆಲಸಕ್ಕೆ ಬರ್ತದೆ. ಸೊ ಕೆಲವೊಂದು ಹಿಂಗೆ ಹಿಂಗೆ ಮಾಡ್ತಾರೆ, ಕೆಲವೊಂದು ಹಿಂಗೆ ಮಾಡ್ತಾರೆ, ಅವರ ಪದ್ಧತಿ ಕೆಲವೊಂದು ಹಿಂಗೆ ಮಾಡ್ತಾರೆ, ಎಲ್ಲ ತಪ್ಪು. ಈ ಬೆರಳು ಬೆರಳು ತುದಿ ತುದಿ, ಈ ಬೆರಳು ಬೆರಳು ತುದಿಯವಲ್ಲ, ಇವು ಸೇರಬೇಕು. ಆ ನಮಸ್ಕಾರ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಮೆಡಿಟೇಷನ್ದು ಹೋಗಿ ಒಂದು ಸಲ ಇದು ಹೇಳಿದ್ದು ಜ್ಞಾಪಕ ಆಯಿತು ನಿಮಗೆ ಹೇಳ್ತಾರೆ. ಅಯ್ಯ ಅದೆಲ್ಲ ಬಿಡಿ ಸ್ವಾಮಿ, ಮಾನಸಿಕವಾಗಿ ನಮ್ಮ ನಮಸ್ಕಾರ ಅಂತ ಹೇಳಿಬಿಟ್ಟು ಮುಗಿದಿರ್ತಾರೆ.